ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷಾ ವರದಿಯಲ್ಲಿ ದೊಡ್ಡ ಪ್ರಮಾದಗಳಿಲ್ಲ, ಜಯಪ್ರಕಾಶ್ ಹೆಗಡೆ ಸ್ಪಷ್ಟನೆ. ಬೆಲೆ ಏರಿಕೆ ಆರೋಪ ಪ್ರತ್ಯಾರೋಪದಲ್ಲಿ ನಿರತವಾದ ಕಾಂಗ್ರೆಸ್ ಮತ್ತು ಬಿಜೆಪಿ. ರೈತರ ಅನುಕೂಲಕ್ಕಾಗಿ ಭತ್ತ ಬಿಳಿಜೋಳ ಖರೀದಿಗೆ ಮುಂದಾದ ರಾಜ್ಯ ಸರ್ಕಾರ. ಇಂದು ವಿಶ್ವ ಹಿಮೋಫೀಲಿಯಾ ದಿನ, ರಾಜ್ಯಾದ್ಯಂತ ಒಂದು ತಿಂಗಳು ಜಾಗೃತಿ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಪ್ರಗತಿಪರ ರೈತ ಚಿಕ್ಕ ಅಂಜನಪ್ಪ ಅವರೊಂದಿಗಿನ ಸಂದರ್ಶನ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಒಬ್ಬ ಪ್ರಗತಿಪರ ಕೃಷಿಕರನ್ನ ಭೇಟಿ ಮಾಡೋಣ. ಇವರ ಹೆಸರು ಚಿಕ್ಕ ಅಂಜನಪ್ಪ ಅಂತ. ಇವರು ಸಮಗ್ರ ಬೇಸಾಯದಲ್ಲಿ ಅನೇಕ ಬೆಳೆಗಳನ್ನು ಬೆಳೆದು ತಮ್ಮದೇ ಆದ ಜೀವನದಲ್ಲಿ ದಾಪುಗಲಾಗ್ತಾ ಇದ್ದಾರೆ. ಇವರ ಅನುಭವ ತುಂಬಾ ಸ್ವಾರಸ್ಯಕರವಾಗಿದೆ. ಇವರು ಏನೇನು ಬೆಳೆ ಬೆಳೀತಾ ಇದ್ದಾರೆ, ಯಾವ್ಯಾವ ತರದ ಒಂದು ಉಪಕಸಬನ್ನ ಮಾಡಿಕೊಂಡಿದ್ದಾರೆ, ಇವರ ಅನುಭವ ಯಾವ ತರ ಅವರಿಗೆ ಉಪಯೋಗ ಬಂದಿದೆ, ಹೀಗೆ ಒಂದೊಂದಾಗಿ ನಾವು ಅವ್ರ ಜೊತೆಗೆ ಕೇಳೋಣ. ನಮಸ್ಕಾರ, ತಾವು ಯಾವೂರವರು? ಸ್ಕೂರು, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಏನೇನು ಬೆಳೆಗಳನ್ನು ಬೆಳೆದಿದ್ದೀರಿ ಸರ್? ನಾವು ರಾಗಿ ಬೆಳೀತಿದ್ವಿ ಮುಂಚೆ, ಜೋಳ, ಜೋಳ 200 ಕ್ವಿಂಟಾಲ್ಗಿಂತ ಹೆಚ್ಚಿಗೆ ಬೆಳೀತಿದ್ವಿ ಹಿಂದೆ, ಅಂದ್ರೆ 10-12 ವರ್ಷಕ್ಕೆ ಮುಂಚೆ. ಆಮೇಲೆ ತೋಟ ಮಾಡಿದ್ವಿ, ದ್ರಾಕ್ಷಿ ಮಾಡಿದ್ವಿ. ಅಲ್ಲ, ನಿಮ್ಮ ಭೂಮಿ ಯಾವ ತರ ಇದೆ? ಭೂಮಿ ಕೆಂಪು ಭೂಮಿ, ಬಹಳ ಚೆನ್ನಾಗಿದೆ. ನೀರಾವರಿ ಭೂಮಿ? ನೀರಾವರಿ ಭೂಮಿ, ಮಳೆ ಆಶ್ರಿತವಾಗಿತ್ತು, ನಾವು ನೀರಾವರಿ ಮಾಡ್ಕೊಂಡ್ವಿ. ಅಂದ್ರೆ ಹೆಂಗೆ ನೀರಾವರಿ ಮಾಡ್ಕೊಂಡ್ರಿ? ನೀರಾವರಿ ಬೋರ್ವೆಲ್ ಮಾಡಿದ್ವಿ. ಬೋರ್ವೆಲ್ ಹಾಕ್ಸ್ಕೊಂಡ್ರಿ? ಬೋರ್ವೆಲ್ ಅಲ್ಲಿ ಎಷ್ಟಿದೆ ಹೊಲ ತಮ್ದು? ತಮ್ದು 8 ಎಕರೆ ಇದೆ, 7.5 ಎಕರೆ. ಎಲ್ಲ ಇದು ಒಂದು ಬೆಳೆ ಭೂಮಿ ಆಗಿತ್ತ ಅಥವಾ ಮಳೆ ಆಶ್ರಿತ ಭೂಮಿ? ಮಳೆ ಆಶ್ರಿತ ಭೂಮಿನ, ಸಂಪೂರ್ಣವಾಗಿ ಮಳೆ ಆಶ್ರಿತ ಭೂಮಿ ಇತ್ತು. ಆಮೇಲೆ ನಾವು ಇದ್ ಮಾಡಿದ್ವಿ, ಬೋರ್ವೆಲ್ ಮಾಡಿ. ಎಷ್ಟು ವರ್ಷದ ಹಿಂದೆ ಹಾಕಿದ್ರಿ? ನಾವು ಹೆಚ್ಚು ಕಮ್ಮಿ 2010ರಲ್ಲಿ ಸ್ಟಾರ್ಟ್ ಮಾಡಿದ್ವಿ ಬೋರ್ವೆಲ್. ಅಂದ್ರೆ ಚಿಕ್ಕಂಜನಪ್ಪ ಅವರು 2010ಕ್ಕಿಂತ ಮೊದಲೇ ತಮ್ಮ ಕೃಷಿಯ ಪರಿಸ್ಥಿತಿಯ ಬಗ್ಗೆ ನಮ್ಗೆ ಸ್ವಲ್ಪ ಹೇಳಿ. ಕೃಷಿಯಲ್ಲಿ ಕಷ್ಟನೇ ಇತ್ತು, ಮಳೆ ಆಶ್ರಿತ. ಒಂದ್ ವರ್ಷ ಮಳೆ ಜಾಸ್ತಿ ಆಗ್ತಿತ್ತು, ಒಂದ್ ವರ್ಷ ಕಮ್ಮಿ ಆಗ್ತಿತ್ತು. ಆದ್ರೂ ಅದರಲ್ಲಿ ನಾವು ಅಭಿವೃದ್ಧಿನೇ ಆದ್ವಿ ಹೊರತು ಎಂದೂ ಲಾಸ್ ಆಗಲಿಲ್ಲ. ಯಾಕಂದ್ರೆ ನಾವು ಸ್ವಂತವಾಗಿ ಕೆಲಸ ಮಾಡ್ತಿದ್ವಿ. ಆಳುಗಳ ಸಂಖ್ಯೆ ಬಹಳ ಕಮ್ಮಿ ಮಾಡಿ ನಮ್ಮ ಉತ್ಪಾದನೆ, ನಮ್ಮ ಕೆಲಸ ಜಾಸ್ತಿ ಮಾಡ್ತಿದ್ವಿ ಹೊಲದಲ್ಲಿ. ಅದಾದ್ರಿಂದ ನಮಗೆ ಉಪಯೋಗ ಆಗ್ತಿತ್ತು. ಅದರಲ್ಲಿ ನಾವು ಇಂಪ್ರೂವ್ ಮಾಡಿ ಈಗ ಈಗ ಲಾಭ ಎಲ್ಲ ಬರ್ತಿತ್ತ? ಲಾಭ ಎಲ್ಲ ಬರ್ತಿತ್ತು, ಯಥೇಚ್ಛವಾದ ಲಾಭ ಇಲ್ಲ. ಈಗ ತೋಟಗಾರಿಕೆ ಮಾಡಿದಷ್ಟು ಲಾಭ ಬರ್ತಿರಲಿಲ್ಲ, ಈಗ ಬರ್ತಾ ಇರಲಿಲ್ಲ ತುಂಬಾ. ಅಂದ್ರೆ ತಾವು ಯಾವ್ದಾದ್ರು ಒಂದು ಖರೀದಿ ಮಾಡ್ಬೇಕಾಯ್ತು ಅಥವಾ ಇನ್ನೇನೋ ಒಂದು ಕಾರ್ಯ ಮಾಡಬೇಕಾಗಿತ್ತು ಅಂದ್ರೆ ತಮಗೆ ಸ್ವಲ್ಪ ದೊಡ್ಡ ಹಣಕಾಸಿನ ಮುಗ್ಗಟ್ಟಿತ್ತು. ದೊಡ್ಡ ಪ್ರಮಾಣದ ಖರೀದಿ ಮಾಡ್ಬೇಕಾದ್ರೆ ಕಷ್ಟ ಆಗ್ತಿತ್ತು ಅಷ್ಟೇ. ಸಣ್ಣ ಪ್ರಮಾಣದಲ್ಲಿ ಅವತ್ತು ಸಮಗ್ರ ಕೃಷಿ ಇತ್ತು ನಮ್ದು, ಕುರಿ ಹಸುಗಳಿತ್ತು, ಹಿಂಗ ಸಣ್ಣ ಸಣ್ಣ ಬೆಳೆಗಳೆಲ್ಲ ನಾವು ಮನೆಗಾಗ ಅಷ್ಟು ಸಾಕಷ್ಟು ನಾವೇ ಬೆಳ್ಕೊಂತಿದ್ವಿ. ಹಾಗಾಗಿ ಪರವಾಗಿರಲಿಲ್ಲ ನಮ್ಗೆ ಇರೋದ್ರಲ್ಲಿ. ಅವಾಗ ಅವಾಗ ಚೆನ್ನಾಗಿತ್ತು, ಅದು ಇನ್ನೂ ಅಭಿವೃದ್ಧಿ ಹೆಚ್ಚಿಗೆ ಮಾಡೋಣ, ತೋಟಗಾರಿಕೆ ಮಾಡೋಣ ಅಂತ ಬೋರ್ವೆಲ್ ಮಾಡಿ 2 ಎಕರೆ ದ್ರಾಕ್ಷಿಗೆ ಹೋದ್ವಿ. ಯಾರು ಸಲಹೆ ಕೊಟ್ಟರ? ನಮ್ಮ ಕೃಷಿ ಇಲಾಖೆ ಕಾಂಟ್ಯಾಕ್ಟ್ ಇತ್ತು, ಕೃಷಿ ಜಾಸ್ತಿ ಮಾಡ್ತಿದ್ದಾಗ. ಆಮೇಲೆ ತೋಟಗಾರಿಕೆ ಮಾಡೋಣ ಅಂತ ಹೋದಾಗ ನಮ್ ಕೆವಿಕೆ ಕಾಂಟ್ಯಾಕ್ಟ್ ಮಾಡಿದ್ವಿ, ಜಿ ಕೆವಿಕೆ ನಲ್ಲಿ ತರಬೇತಿಗೆ ಹೋಗಿದ್ವಿ. ಸಾಕಷ್ಟು ಸರಿ ನಾನು ತರಬೇತಿಗೆ ಹೋಗಿದ್ದೆ. ತರಬೇತಿ ಪಡ್ಕೊಂಡ್ರೆ ತರಬೇತಿಯವರು ಹೈನುಗಾರಿಕೆನಲ್ಲಿ, ಆಮೇಲೆ ಗೊಬ್ಬರ ಮಣ್ಣು ಹೆಂಗ ನಿರ್ವಹಣೆ ಮಾಡುದು, ಕಾಂಪೋಸ್ಟ್ ನಮ್ ಮುಂಚೆ ಮಾಡ್ತಿದ್ವಿ, ಅದರಲ್ಲಿ ಮುಂಚೆ ಮಾಡ್ತಿದ್ದಕ್ಕಿಂತ ಕೆವಿಕೆ ಹೋದಾಗ ಸ್ವಲ್ಪ ನಮ್ಗೆ ಇಂಪ್ರೂವ್ಮೆಂಟ್, ಯಾವ ರೀತಿ ಮಣ್ಣು ಪರೀಕ್ಷೆ ಮಾಡ್ಬೇಕಾ ಬೇಡ ಅದೆಲ್ಲ ನಮಗೆ ಕೆವಿಕೆ ನಲ್ಲಿ ತಿಳಿಸಿದ್ರು. ಹಂಗಾಗಿ ನಾವು ಅದರಿಂದ ತೋಟಗಾರಿಕೆಗ ಮುಂದುವರೆದ್ವಿ. ಬೋರ್ ತೆಗೆಸಿ ತೋಟಗಾರಿಕೆ ಮಾಡಿದ್ವಿ. ಏನೇ ಬೆಳೆ ಶುರು ಮಾಡಿದ್ವಿ? ಫಸ್ಟ್ ದ್ರಾಕ್ಷಿ ಮಾಡಿದ್ವಿ, ದ್ರಾಕ್ಷಿನಲ್ಲಿ ಲಾಭ ಅಂತ ಮಾಡಿದ್ವಿ. ಬೆಂಗಳೂರು ಬ್ಲೂ ಮಾಡಿದ್ವಿ. ಬೆಂಗಳೂರು ಬ್ಲೂ ನಲ್ಲಿ ಏನ್ ನಮಗೆ ಅಂತ ರೇಟ್ ಬರೋದು, ಇಳುವರಿ ಬಂದಾಗ ರೇಟ್ ಬರ್ತಿರ್ಲಿಲ್ಲ, ರೇಟ್ ಬಂದಾಗ ಇಳುವರಿ ಬರ್ತಿರ್ಲಿಲ್ಲ, ಹಾಗಾಗಿ ಅದು ಬೆಳೆ ಫೇಲ್ ಆಯ್ತು. ನಮಗೆ ಫೇಲ್ ಆಯ್ತು, ಬೇರೆ ರೈತರಿಗೆ ಏನೋ ಆಗಲಿಲ್ಲ, ನಮಗೆ ಆಗ್ಲಿಲ್ಲ, ನಿಮ್ಗೆ ನಷ್ಟ ಆಯ್ತು. ನಷ್ಟನೇ ಆಯ್ತು. ಆಮೇಲೆ ಚಿಲ್ಲರೆ ಬೆಳೆಗೆ ಬಂದ್ವಿ, ಅಂದ್ರೆ ಅಂಬಿನ ಬೆಳೆ, ತೋರೆ ಗಿಡ, ತರಕಾರಿ ಬೆಳೆಗಳನ್ನ ಬೆಳೆದ್ವಿ. ಅಭಿವೃದ್ಧಿ ಆಯ್ತು. ಅಭಿವೃದ್ಧಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ರಿಲಯನ್ಸ್ ಮಾಲ್ ಹೊಸದಾಗಿತ್ತು, ಆಗ ನಾವು ಅಲ್ಲಿಗ ಸಪ್ಲೈ ಕೊಟ್ಟಿದ್ವಿ, ಒಳ್ಳೆ ಕ್ವಾಲಿಟಿ ಬೆಳೆದ್ವಿ. ನಾವು ಉತ್ಕೃಷ್ಟವಾಗಿ ಬೆಳೆದ್ವಿ, ಅವರು ನಮ್ಗೆ ಹಂಗೆ ರೇಟ್ ಕೊಟ್ರು, ಅಭಿವೃದ್ಧಿ ಆಯ್ತು. ಟೊಮೆಟೊ ಗಿಡ ಬೆಳೆದಿಲ್ಲ, ಟೊಮೆಟೊ ಬೆಳೆಗಾರರಲ್ಲ, ಅಂಬಿನ ಬೆಳೆ, ಇದು ಸೋರೆ ಗಿಡ, ಈರೆ ಗಿಡ, ಆಗಲ ಗಿಡ ಬೆಳೆದ್ವಿ. ಹೀಗಾಗಿ ಪಡ್ಲು, ಕಡಲೆ ಗಿಡ ಚಿಕ್ಕದು ಬರುತ್ತಲ್ಲ, ಅದೆಲ್ಲ ಮಾಡಿದ್ವಿ. ಬೆಳೆ ಬೆಳೆದು ನಿಮ್ಗೆ ಸ್ವಲ್ಪ ಸುಧಾರಣೆ ಆಯ್ತು, ಸುಧಾರಣೆ ಆಗಿ ಅಭಿವೃದ್ಧಿ ಆಯ್ತು. ಆಮೇಲೆ ಮಕ್ಕಳನ್ನೆಲ್ಲ ಅದೇ ಇದರಲ್ಲಿ ಓದಿಸ್ಕೊಂಡು, ಮಕ್ಕಳು ಸಣ್ಣವರಿದ್ರು, ಸಣ್ಣವರಿದ್ರು. ಯಾವಾಗ ಮದುವೆ ಮಾಡ್ಕೊಂಡ್ರಿ? 2001 ಮಾಡಿದ್ದು. ಆಮೇಲೆ ಕೃಷಿ ಒಣಬೇಸಾಯದಲ್ಲಿ ನಮ್ಮ ಮನೆಯವರು ನಮ್ ಜೊತೆನಲ್ಲೇ ಇದ್ರು, ನಮ್ಮ ಒಣಬೇಸಾಯಕ್ಕೂ ಇವರಿದ್ರು. ಇವರೇ ನಮ್ಮ ಮನೆಯವರೇ ಜಾಸ್ತಿ ಫೋರ್ಸ್ ಮಾಡಿ ಇಲ್ಲ ತೋಟಗಾರಿಕೆ ಮಾಡೋಣ ಅಂದ್ರೆ, ಅವರು ಅನುಭವ ತಮಗೂ ಅಲ್ಲ, ಅವರು ಅಲ್ಲಿ ತೋಟಗಾರಿಕೆ ಮಾಡ್ತಿದ್ದವ್ರು ಅಲ್ಲಿ, ಅವ್ರ ಮನೆಯಲ್ಲಿ. ಹಾಗಾಗಿ ಇಲ್ಲ ನಾವು ತೋಟಗಾರಿಕೆ ಮಾಡೋಣ, ಸಾಧನೆ ಮಾಡೋಣ ಅಂತ ತೋಟಗಾರಿಕೆ ಮಾಡಿ, ನಾವು ನಮ್ಮ ಮನೆಯವರಿಬ್ರು ಶ್ರಮ ವಹಿಸಿ ಲೇಬರ್ಸ್ ನೆಲ್ಲ ಕಮ್ಮಿ ಮಾಡಿ, ಅವ ನಮ್ಮಲ್ಲೇ ಹಣನೂ ಕಮ್ಮಿ ಇತ್ತು. ನಾವು ಬೋರ್ವೆಲ್ ಎಲ್ಲ ಮಾಡಿ ಅಲ್ಲಿ ತೋಟ ಮಾಡಿದಾಗ, ದ್ರಾಕ್ಷಿ ಮಾಡಿದಾಗ ನಮ್ಗೆ ಹಣನೂ ನಮ್ಗೆ ಸಾಕಷ್ಟು ಇರಲಿಲ್ಲ, ಹಂಗಾಗಿ ನಾವೇ ಮಾಡಿ ಹಾಗೆ ರೂಢಿಯಾಗಿ ಇವತ್ತು ನಾವೇ ಹೆಚ್ಚಿಗೆ ಮಾಡ್ತಾ ಇದೀವಿ. ಹಾಗಾಗಿ ಈಗ 4 ಎಕರೆ ಸೀಬೆ ಮಾಡಿದ್ವಿ, ಅಲ್ಲಿ ಇನ್ನೊಂದು ಬೋರ್ವೆಲ್ ಮಾಡಿದ್ವಿ, ಅಲ್ಲಿ ಸೀಬೆ ಮಾಡಿದ್ವಿ, ಈಗ ಅಡಿಕೆ ಇದೆ, ಮತ್ತೆ ಈಗ ಹೊಸದಾಗ ದಾಳಿಂಬೆ ಬಂದಿದೀವಿ, ಅಂದ್ರೆ 2ನೇ ಬೆಳೆ ದಾಳಿಂಬೆ ಆಗ್ತಾ ಇದೆ. ಒಂದ್ ಬೆಳೆ ಆಗಿದೆ, 2ನೇ ಬೆಳೆಗೀಗ ರೆಡಿ ಮಾಡಿದೀವಿ, ಫಸ್ಟ್ ಕಟಿಂಗ್ ಹಾಕಿದೀವಿ. ಈ ದಾಳಿಂಬೆ ಬೆಳೆ ಬೆಳಿತಾ ಇರೋ ಅಂತ ಹೇಳಿದ್ರಲ್ಲ, ಅದಕ್ಕೆ ಎಲ್ಲಾದ್ರೂ ಕೃಷಿ ವಿಜ್ಞಾನಿಗಳು, ಕೃಷಿ ವಿಜ್ಞಾನ ಕೇಂದ್ರ, ಬೆಂಗಳೂರು ಕೃಷಿ, ಡಾಕ್ಟರ್ ಒಬ್ರು ಸುನಿಲ್ ಅಂತ ಡಾಕ್ಟರ್ ಇದಾರೆ, ಕೃಷಿ ವಿಜ್ಞಾನಿಗಳು, ಅವರು ಗವರ್ಮೆಂಟ್ ಎಂಪ್ಲಾಯ್ಸ್ ಏನಲ್ಲ, ನಮ್ಗೆ ಸಲಹೆಗಾರರು, ಮುಖ್ಯ ಸಲಹೆಗಾರರು ಅವರಿಗೆ. ಅವರಿಂದ ನಾವು ಪ್ರತಿಯೊಂದು ಹೆಜ್ಜೆನೂ ಅವ್ರನ್ನ ಅನುಸರಿಸ್ತಾ ಇದೀವಿ. ಕೆವಿಕೆನಲ್ಲೂ ಕಾಂಟ್ಯಾಕ್ಟ್ ಮಾಡಿದ್ವಿ, ಅವರು ಒಂದೆರಡು ಸರಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ, ಅವ್ರಿಗೂ ನಮಗೂ ಹೊಂದಾಣಿಕೆ ಆಗಲಿಲ್ಲ. ಯಾಕಂದ್ರೆ ನಾವು ಅವ್ರು ಒಂದ್ಸರಿ ಹೇಳೋರು ಪದೇ ಪದೇ ಅವ್ರಿಗೆ ಫೋನ್ ಮಾಡಲೇ, ಇದು ರನ್ನಿಂಗ್ ಇರ್ಬೇಕು ಯಾವಾಗ, ಪ್ರತಿ ದಿನಾನು ಅವರು ಕಾಂಟ್ಯಾಕ್ಟ್ ಇರೋ ಅಂತರ ಆಗೋಯ್ತು. ಅದಕ್ಕೆ ಒಂದು ತಿಂಗಳಲ್ಲಿ ಒಂದು 20 ದಿವಸದಿಂದ ಒಂದ್ ತಿಂಗಳೊಳಗಡೆ ನಮಗೆ ವಿಸಿಟ್ ಮಾಡ್ತಾರೆ, ನಮಗೆ ರಿಸೆಪ್ಷನ್ ಬರ್ಕೊಡ್ತಾರೆ, ಅದ್ರ ಪ್ರಕಾರನೇ ನಾವು ನೋಡ್ಕೊಂತಾ ಇದೀವಿ. ವಾತಾವರಣ ವ್ಯತ್ಯಾಸ ಆದಾಗ ನಮ್ಮನ್ನ ಕನ್ಸಲ್ಟ್ ಮಾಡ್ತಾ, ನಾವು ಅವ್ರನ್ನ ಕನ್ಸಲ್ಟ್ ಮಾಡ್ತೀವಿ, ನಮಗೆ ಅವರು ಸಲಹೆ ನೀಡ್ತಾರೆ. ಈಗ ಅವರು ಒಬ್ಬರ ಸಲಹೆ ಮೂಲಕ ತಾವು ತಮ್ಮ ಕೃಷಿಯನ್ನ ಆರಂಭ ಮಾಡಿದಿರಿ, ಚಟುವಟಿಕೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀರಿ. ಇದಲ್ಲದೆ ತಾವು ಈಗ ಹೈನುಗಾರಿಕೆ ಏನ್ ಮಾಡ್ತಾ ಇದ್ದೀರಿ? ಹೈನುಗಾರಿಕೆ ಹಸುಗಳು ಜಾಸ್ತಿ ಇತ್ತು, ಹೂವು ಮಾಡಿದ್ವಿ ನಾವು, ಸುಗಂಧರಾಜ ಮಾಡಿದ್ವಿ, ಹಾಗಾಗಿ ನಾವು ಹೈನುಗಾರಿಕೆನ ಕಮ್ಮಿ ಮಾಡಿದ್ವಿ. ಇದು ನಮ್ದು ಗೋಬರ್ ಗ್ಯಾಸ್ ಇದೆ, ಗೋಬರ್ ಗ್ಯಾಸ್ ಇರೋದ್ರಿಂದ ನಾವು ಹಸು ಇಟ್ಕೊಂಡ್ಲೇಬೇಕು, ನಮ್ಗೂ ಬೆಳಗ್ಗೆ ಬೇಗ ಎದುರಿದ್ರೆ ಹಸು ಎಲ್ಲ ನಮ್ಗೆ ಇರ್ಲೇಬೇಕು. ಕುರಿ ಇತ್ತು, ತೆಗೆದಿದ್ದೀವಿ, ಇನ್ನ ಕುರಿ ಬೇರೆ ತರ ಮಾಡಿ ಹೊಸ ತರ ಮಾಡಿ. ಎಷ್ಟು ಕುರಿ ಸಾಕಿದ್ರಾಗಿತ್ತು? ಮುಂಚೆ ಒಂದು 4-5 ಕುರಿವರೆಗೂ ಮೇಯಿಸಿದ್ವಿ, ಅಲ್ಲಿ ಬಿಟ್ಬಿಟ್ವಿ ಅದನ್ನ. ಇನ್ನ ಬೇರೆ ಹೊಸ ತರ ಮಾಡಿ ಸ್ಟೆಪ್ ಮಾಡ್ಬೇಕು ಅಂದ್ಕೊಂಡಿದ್ವಿ, ಅದ್ ಮಾಡಕ್ ಆಗಿಲ್ಲ ಇನ್ನ. ಈಗ ಮತ್ತೆ ಇದಲ್ಲಿ ನೀರಾವರಿ ಹೊಂಡ ಯಾವ್ದಾದ್ರು ಮಾಡಿ? ಕೃಷಿ ಹೊಂಡ ಇದೆ, 21 ಮೀಟರ್ ಕೃಷಿ ಹೊಂಡ ಇದೆ, ಅದರಲ್ಲಿ ಸ್ಟಾಕ್ ಮಾಡ್ಕೊಂತೀವಿ. ಮಳೆ ನೀರು ಬಂದು ಸ್ಟಾಕ್ ಆಗ್ತದೆ, ಮಳೆ ನೀರೇ ಜಾಸ್ತಿ ಸ್ಟಾಕ್ ಮಾಡ್ತಾ ಇದೀವಿ. ಇದು ಮಾಡಿದಾಗ ಬೆಳೆಗಳಿಗೆ ಹಾಯಿಸ್ತೀವಿ. ಬೋರ್ವೆಲ್ ಏನು ಹೆಚ್ಚಿಗೆ ಓಡಿಸಲ್ಲ, ಮಳೆ ಅಷ್ಟೇ, ಮಳೆ ನೀರು ಬಂದಾಗ ಬೋರ್ವೆಲ್ನ ಕಮ್ಮಿನೇ ಯೂಸ್ ಮಾಡ್ತೀವಿ, ಮಳೆ ಇಲ್ದಿದ್ದಾಗ ಬೋರ್ವೆಲ್ನ ಕೃಷಿ ಹೊಂಡಕ್ಕೆ ಸ್ಟಾಕ್ ಮಾಡ್ತೀವಿ, ಓಡಿಸ್ತೀವಿ, ಒಂದ್ ದಿವಸ ರನ್ ಮಾಡದೇ ಇಲ್ಲ, ನಿಲ್ಲಿಸ್ತೀವಿ. ಹಾಗಾಗಿ ಬೆಳೆ ಹಾಯಿಸ್ಕೊಂಡು ನಡೀತಾ ಇದೆ. ಈಗ ಕೃಷಿ ಇಲಾಖೆ ಆಗ್ಲಿ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಆಗ್ಲಿ, ಆಗಾಗ ಕೃಷಿ ಮೇಳ ಅಥವಾ ಈಗ ಕೃಷಿಗೆ ಸಂಬಂಧಪಟ್ಟ ಬೆಳೆಗಳ ಒಂದು ಪ್ರದರ್ಶನ ಇವೆಲ್ಲ ಇಟ್ಟಿರ್ತಾರೆ. ಆ ಪ್ರದರ್ಶನಕ್ಕಾಗ್ಲಿ ಆ ಒಂದು ಮೇಳಗಳಿಗಾಗ್ಲಿ ಯಾವಾಗಾದ್ರೂ ಭೇಟಿ ಕೊಟ್ಟಿದ್ರೆ ಹೆಂಗೆ? ಕೃಷಿ ಮೇಳಕ್ಕೆ ಸುಮಾರು ನಾನು ಚಿಕ್ಕ ಹುಡುಗನಾಗಿಂದ ನಾವು ಮುಂಚೆ ನಾನು 1996 1997 1998 ನಾನು ಬಾಳೆ ಬೆಳೆದಿದ್ದೆ ನಮ್ ದೊಡ್ಡಪ್ಪನವರಲ್ಲಿ ನೀರು ಬಿಡಿಸ್ಕೊಂಡು ಹಾಗೆ ನಮಗೆ ಎಚ್ಆರ್ ಕರ್ಕೊಂಡೋಗಿದ್ರು. ಅವತ್ತಿಂದನು ನಾನು ಕೃಷಿ ಮೇಳ ಪ್ರತಿ ಸರಿ ಯಾವಾಗ ಒಂದೆರಡು ವರ್ಷ ನಡೆಸಿರ್ಲಿಲ್ಲ ಅಷ್ಟೇ, ಪ್ರತಿ ಸರಿನೂ ಕೃಷಿ ಮೇಳಕ್ಕೆ ಹೋಗ್ತೀನಿ. ತೋಟಗಾರಿಕಾ ಮೇಳ ಎಚ್ಆರ್ ನಲ್ಲಿ ಇತ್ತೀಚೆಗೆ ಹೋಗ್ತಾ ಇದ್ದೀನಿ, ಇತ್ತೀಚೆಗೆ ಒಂದು 10 ವರ್ಷದಿಂದ ಈಚೆ ಹೋಗ್ತಾ ಇದ್ದೀವಿ. ಆ ಮುಂಚೆ ತೋಟಗಾರಿಕಾ ಮೇಳ ಮಾಡ್ತಿರಿದ್ರೋ ಮಾಡ್ತಿರ್ಲಿಲ್ಲ ನನಗೆ ಗೊತ್ತಿರಲಿಲ್ಲ. ಇಲ್ಲ ಅಂದ್ರೆ ರೈತರಿಗೆ ಉಪಯೋಗ ಆಗ್ಲಿ, ಹೊಸ ಹೊಸ ಆವಿಷ್ಕಾರಗಳನ್ನ ರೈತರಿಗೆ ಪರಿಚಯಿಸೋದ್ರ ಜೊತೆಗೆ ರೈತರ ಒಂದು ಆದಾಯ ಹೆಚ್ಚಿಗೆ ಆಗ್ಲಿ ಅನ್ನೋದು ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಂದು ಒಂದು ಉದ್ದೇಶ. ಈ ಉದ್ದೇಶ ಈಡೇರ್ಲಿ ಅನ್ನೋ ಒಂದು ವಿಷಯದ ಕುರಿತು ಹೊಸ ಹೊಸ ಸಂಶೋಧನೆಗಳು ಕೃಷಿ ವಿಶ್ವವಿದ್ಯಾಲಯ ಅಥವಾ ಯಾವುದೇ ಸಂಶೋಧನೆಗಳು ಅವು ಕೃಷಿ ರೈತರಿಗೆ ಸಿಗಲಿ ಅನ್ನೋದು ಎಲ್ಲ ಒಂದು ಸರ್ಕಾರದ ಹಾರೈಕೆ. ಅದಕ್ಕಾಗಿ ರೈತರ ಉತ್ಪನ್ನ ಹೆಚ್ಚಾಗುವ ವಿಷಯದ ಕುರಿತಾನೆ ಈ ಸರ್ಕಾರಗಳು ಚಿಂತನೆ ಮಾಡ್ತಾ ಇರ್ತಾರೆ. ಅಧಿಕಾರಿಗಳು ವಿಜ್ಞಾನಿಗಳು ರೈತರ ಶ್ರೇಯಸ್ಸಿಗೆ ಕೆಲಸ ಮಾಡ್ತಾ ಇರ್ತವೆ. ಇದೇ ತರ ತಾವು ಮಾಡ್ತಾ ಇವತ್ತು ತಾವು ಸಮಗ್ರ ಕೃಷಿಯಲ್ಲಿ ಒಬ್ಬ ಪ್ರಗತಿಪರ ರೈತರಾಗಿ ತಾವು ಹೆಜ್ಜೆ ಇಡ್ತಾ ಇದ್ದೀರಿ. ಈಗ ಬೆಳೆಗಳನ್ನಾಗ್ಲಿ ಅಥವಾ ಈಗ ವ್ಯವಹಾರಿಕವಾಗಿ ತಾವು ಹೆಂಗ್ ಮಾಡ್ತೀರಿ? ಈಗ ಉತ್ಪನ್ನ ಬಂತಪ್ಪ, ಈಗ ಯಾವುದೋ ಒಂದು ಸುಗಂಧ ಪುಷ್ಪ ಬೆಳೆ ಬಂತು, ಮತ್ತದನ್ನ ತಾವು ಯಾವ ತರ ವಿಲೇವಾರಿ ಮಾಡ್ತೀರಿ? ಮಾರ್ಕೆಟ್ ಹೆಂಗೆ, ಅದೇ ತರ ಉಳಿದ ಯಾವ್ದು ಬೆಳೆ ಬೆಳಿತೀರಿ ಅದನ್ನ ಹೇಳಿ. ಮಾರ್ಕೆಟಿಂಗ್ ಅಲ್ಲಿ ಒಟ್ಟಾರೆ ಹೇಳಬೇಕು ಅಂದ್ರೆ ನಮ್ಮ ಇದರಲ್ಲಿ ಮಾರ್ಕೆಟಿಂಗ್ ಪ್ರಾಬ್ಲಮ್ ಇದೆ. ನಾವು ಮಾರಾಟ ಕಷ್ಟನೇ, ಮಾರುಕಟ್ಟೆ ಎಲ್ಲೇ ಯಾವುದೇ ಮಾರ್ಕೆಟ್ ಆದ್ರೂ ಕಷ್ಟನೇ. ದಾಳಿಂಬೆ ಒಂದು ಬಿಟ್ಟು ಇನ್ನು ಪ್ರತಿಯೊಂದು ಬೆಳೆನಲ್ಲೂ ಇಡೀ ನಮ್ಮ ಮಾರಾಟ ಮಾಡೋದು ಸ್ವಲ್ಪ ಕಷ್ಟನೇ. ಆದ್ರೂ ಆ ಚಾಲೆಂಜ್ ಮಾಡಿ ಮಾರಾಟ ಮಾಡದೆ ಬುದ್ಧಿವಂತಿಕೆ ಮಾರಾಟ ಮಾಡ್ತಾ ಇದೀವಿ. ನಮ್ಗೆ ಎಲ್ಲೂ ಏನು ಹೊಸ ಹೊಸ ಮಾಲ್ಗಳು ಬಂದಿರೋದ್ರಿಂದ ಸ್ವಲ್ಪ ಪರವಾಗಿಲ್ಲ ಮಾರುಕಟ್ಟೆ ಇರೋದ್ರಲ್ಲಿ. ಅದರಲ್ಲೂ ಏರುಪೇರು ಕ್ವಾಲಿಟಿ ಬೆಳಿಬೇಕು. ಯಾವುದೇ ರೈತ ಆಗ್ಲಿ ಕ್ವಾಲಿಟಿ ಬೆಳೆದ್ರೆ ಆ ರೈತನಿಗೆ ತೊಂದರೆ ಆಗೋದಿಲ್ಲ. ಅರ್ಧ ಕ್ವಾಲಿಟಿ ಅಂದ್ರೆ ಕ್ವಾಲಿಟಿಯಲ್ಲಿ ಏನಾದ್ರೂ ತಗ್ಗುತ್ತು ಅಂದ್ರೆ ಮಾರುಕಟ್ಟೆ ಕಷ್ಟನೇ. ಮಾರುಕಟ್ಟೆ ಒಟ್ಟಾರೆ ಹೇಳಬೇಕು ಅಂದ್ರೆ ಮಾರುಕಟ್ಟೆ ಸ್ವಲ್ಪ ಕಷ್ಟನೇ. ಅಂದ್ರೆ ತಮ್ಮ ಮಾಲ್ ಚೆನ್ನಾಗಿರಬೇಕು, ಚೆನ್ನಾಗಿರಬೇಕು, ಚೆನ್ನಾಗಿ ಬೆಳೆದ್ರೆ ಮಾರುಕಟ್ಟೆಯಲ್ಲಿ ಎಲ್ಲೂ ತೊಂದರೆ ಇಲ್ಲದಂತದೆ. ಆದ್ರೆ ಇರೋದ್ರಾಗ ಮಾಲ್ಗಳು ಬಂದಿರೋದ್ರಿಂದ ಸ್ವಲ್ಪ ನಮ್ಗೆ ರೈತನಿಗೆ ಅನುಕೂಲನೇ. ಇವತ್ತಿನ ಹೇಳಬೇಕು ಅಂದ್ರೆ ಈ 10 ವರ್ಷದಿಂದ ಈಚೆಗಡೆ ಮಾಲ್ಗಳು ಬಂದೆ, ಹೊಸ ಹೊಸ ಮಾಲ್ಗಳು ಸಾಕಷ್ಟು ಇವತ್ತು ವರ್ಷ ವರ್ಷಕ್ಕೂ ಹೊಸ ಹೊಸ ಕಂಪನಿಗಳು ಬರ್ತಾವೆ. ಆ ಬರೋದ್ರಿಂದ ನಾವು ಮುಂದೆ ಭವಿಷ್ಯ ಏನು ಹೇಳ್ತಾ ಇಲ್ಲ, ಇವತ್ತಿನ ಮಟ್ಟಕ್ಕೆ ಮಾಲ್ಗಳಿಂದ ನಮಗೆ ಅಭಿವೃದ್ಧಿನೇ ಹೊರತು ತೊಂದರೆ ಇಲ್ಲ. ಅಂದ್ರೆ ತಾವು ಬೆಳೆದ ಉತ್ಪನ್ನಗಳಿಗೆ ಅಲ್ಲಿ ಬೇಡಿಕೆ ಇದೆ, ಬೇಡಿಕೆ ತಗೋತಾರೆ, ತಗೊಂತ ಇದ್ದಾರೆ. ಆಮೇಲೆ ಸರ್ಕಾರನು ಇವಾಗ ರಾಗಿ ಅದೆಲ್ಲ ತಗೊಂತ ಇದ್ದಾರೆ, ಅದು ನಡೀತಾ ಇದೆ. ಆಮೇಲೆ ನಮ್ಮ ಕೃಷಿ ಮೇಳ ಅಂತ ಇದೆಯಲ್ಲ, ಅಲ್ಲ ಈಗ ತಾವು ಬೆಳೆದ ಉತ್ಪನ್ನನ ಈಗ ಬೆಳೆ ನೀವು ಸಸಿ ಹಾಕಿದ ಮೇಲೆ ಹೂ ಬರ್ತದೆ ಮತ್ತೆ ಕಾಯಿ ಬರ್ತದೆ, ಇದು ಈ ಒಂದು ಹಂತ ಬರ್ತಾ ಇರ್ಬೇಕಾದ್ರೇನೆ ತಾವು ಕಂಪನಿಗಳಿಗೆ ಜೊತೆಗೆ ಮಾತಾಡ್ಕೊಂಡಿರ್ತೀರಾ ಹೆಂಗೆ? ಇಲ್ಲ ಸರ್, ಹಣ್ಣು ನಾವು ಇನ್ನು 3 ತಿಂಗಳ ಬಿಟ್ಟು ಇಂಥ ದಾಳಿಂಬೆ ಹಣ್ಣನ್ನು ತಂದ್ಕೊಡ್ತೇವೆ. ಹಂಗಿಲ್ಲ ಹಂಗಿಲ್ಲ ಏನಿಲ್ಲ, ಹಣ್ಣು ಬರೋ ಸೀಸನ್ ಗೆ ಅಂದ್ರೆ ಒಂದು ಒಂದ್ 2-3 ದಿವಸ ಮುಂಚೆ ಹೋಗಿ ಇಂಡೆಂಟ್ ಕನೆಕ್ಟ್ ಆಗೋದ್ವಿ ಅಂದ್ರೆ ನಮಗೆ ಅವ್ರು ರನ್ ನಾವು ಆ ಜಾಗ ಕೊಟ್ಟೋತೀವಿ. ನಮ್ದು ಅಕೌಂಟ್ ಎಲ್ಲ ಇರ್ತದೆ, ನಮ್ದು ಒಂದು ಕೋಡ್ ನಂಬರ್ ಕೊಟ್ಟಿರ್ತಾರೆ ನಮಗೆ. ನಮ್ಗೆ ಅದೊಂದು ಕೋಡ್ ನಂಬರ್ ನಾನು ಎಲ್ಲ ಕಂಪನಿಯಲ್ಲಿ ಇಸ್ಕೊಂಡಿದ್ದೀನಿ, ಅಲ್ಲಿ ಒಂದು 3-4 ಕಂಪನಿಯಲ್ಲಿ ಅಕೌಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ನಡೀತಾ ಇದೆ. ನಾವು ಹೋಗಿ ಅವ್ರ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿಂದ ಇಂಡೆಂಟ್ ಕೊಡ್ತಾ ಇರ್ತಾರೆ. ಅದು 3 ದಿವಸಕ್ಕೊಂದ್ಸರಿ, ತರಕಾರಿ ಬೆಳೆ ಆದ್ರೆ 3 ದಿವಸಕ್ಕೊಂದ್ಸರಿ, ಹಣ್ಣಿನ ಬೆಳೆ ಆದ್ರೆ 5 ದಿವಸ 6 ದಿವಸ, ಅದು ಕುಯಿಲಿನ ಒಂದು ಆಧಾರದ ಮೇಲೆ ನಮ್ಗೆ ಇಂಡೆಂಟ್ ಕೊಡ್ತಾ ಇರ್ತಾರೆ. ಅದನ್ನ ನೀವು ನಿರಂತರವಾಗಿ ಪೂರೈಕೆ ಮಾಡುವಂತ ಒಂದು ಹಂತ ಪಡ್ಕೊಂಡಿರೋ ಹೆಂಗೆ? ಇಲ್ಲ, ಇದು ಬೆಳೆ ಆಗೋದ್ಮೇಲೆ ಮುಗೀತು, ನೆಕ್ಸ್ಟ್ ಬೆಳೆ ಇರೋವರೆಗೂ ನಮ್ದು ನಾವು ಆ ಜಾಗಕ್ಕೆ ಹೋಗೋದಿಲ್ಲ. ಈಗ ದಾಳಿಂಬೆ ಅಂತ ತಕ್ಷಣ ಆ ಬೆಳೆ ಎಲ್ಲಿ ತನಕ ನಿಮ್ಗೆ ಪೂರೈಕೆ ಮಾಡಬಹುದು? ದಾಳಿಂಬೆ ಇವತ್ತು ಮಾರ್ಕೆಟ್ ಅಲ್ಲಿ ತೋಟದಲ್ಲೇ ಬಂದು ಕಟಾವ್ ಮಾಡಿ ಕ್ಯಾಶ್ ಕೊಡ್ತಾ ಇದ್ರು, ಇರೋ ರೇಟು. ಅದು ಎಷ್ಟು ವಾಯ್ದೆ ಇರ್ತದೆ? ಒಂದ್ ವಾರದಲ್ಲಿ ಕ್ಲೋಸ್ ಆಗ್ಬಿಡ್ತದೆ. ಒಂದ್ ವಾರದಲ್ಲಿ ಎಲ್ಲ ಬೆಳೆ ತೆಗೆದು ಬಿಡ್ತೀರಿ? ಒಂದ್ ವಾರದಲ್ಲಿ ಹೆಣ್ಣು ಕಟಾವ್ ಆಗಬಿಡ್ತದೆ. ಅದು 2-3 ಸಾರಿ ಹೂ ಬರ್ತಾನೆ ಹೋಗ್ತದಲ್ಲ? ಇಲ್ಲ ಸರ್, ಎಷ್ಟು ಸರಿ ಬಂದ್ರೆ ಕನಿಷ್ಠ 1.5-2 ತಿಂಗಳ ಹಿಂಗ ಅದು ಬೆಳವಣಿಗೆ ಇರೋದಿಲ್ಲೇನು ಬೆಳೆ? ಇಲ್ಲ ಸರ್, ಅದು ಹಂಗಲ್ಲ, 2 ಸರಿ ಕಟಾವ್ ಆಗೋಗ್ತದೆ. ಒಂದೇ ಸರಿ ಕ್ವಾಲಿಟಿ ಬೆಳೆದ್ಬಿಟ್ರೆ ಒಂದೇ ಕಟಾವ್ ಮುಗಿದೋಗ್ತದೆ. ಸ್ವಲ್ಪ ಏರುಪೇರ್ ಆದ್ರೆ 2 ಕಟಿಂಗ್ ಕ್ಲೋಸ್ ಆಗ್ತದೆ. 2 ಕಟಿಂಗ್ ಅಂದ್ರೆ ಅಂತರ ಎಷ್ಟಿರ್ತದೆ? ಅಂದ್ರೆ ಒಂದು 1-10 ದಿವಸದಲ್ಲಿ ಕ್ಲೋಸ್ ಆಗ್ಬಿಡ್ತದೆ ದಾಳಿಂಬೆ ಮಾತ್ರ. ಮಿಕ್ಕಂತ ಬೆಳೆಗಳು ಯಾವ ಹಂಗಾಗೋದಿಲ್ಲ. ಉಳಿದ ಬೆಳೆ ಯಾವ್ಯಾವ್ದು? ಸೀಬೆ ಇದೆ. ಸೀಬೆ ಹಂಗ ಅದ್ರದ್ದು ಮಾರ್ಕೆಟ್? ನಾವು ಸಫಲ್ ಇದೆ, ನಮ್ಮ ನಂದಿನಿ ಜಾತಿ ಸಫಲ್ ಮಾರ್ಕೆಟ್ ಇದೆ. ಸಫಲ್ ಮಾರ್ಕೆಟ್ ಗೆ ನಾವು ಕೊಡ್ತೀವಿ ಒಂದು ಸೀಸನ್ ಅಲ್ಲಿ. ಮೊದಲೇ ಹೇಳ್ಕೊಂಡಿರ್ತೇರ ಅವರಿಗೆ? ಫೋನ್ ಮಾಡಿ ಇಂಡೆಂಟ್ ಅಂತೀವಿ. ಯಾವ ತರ ಅವರು ತಮ್ದು ತೂಕದ ತೂಕದ ಲೆಕ್ಕನೇ ತಗೊಂತಾರ ಅವರು. ಅದು ಹೇಳ್ಬೇಕು ಅಂದ್ರೆ ಸಫಲ್ ಮಾರ್ಕೆಟ್ ಬಹಳ ನಂಬರ್ ಒನ್. ಅದು ಕೆಜಿಗೆ ಟನ್ ಮೇಲೆ ಎಷ್ಟಿದ್ರು ಕೆಜಿ ಲೆಕ್ಕನೆ, ಇಷ್ಟು ಟನ್ ತಗೊಂಡ್ರು ತಗೊಂತಾರೆ ಅವರು. ಒಂದು ಸೀಸನ್ ಅಲ್ಲಿ ಮಾತ್ರ ಜ್ಯೂಸ್ ಸಾಮಾನ್ಯವಾಗಿ ಅವ್ರದ್ದು ರೇಟ್ ಎಷ್ಟಿರ್ತದೆ ಒಂದು ಕೆಜಿಗೆ ಅಥವಾ ಒಂದು ಟನ್ಗೆ? 15 ರೂಪಾಯಿ ಕೊಟ್ಟಿದ್ದಾರೆ ನಮ್ಗೆ, 18 ಕೊಟ್ಟಿದ್ದಾರೆ, 21 ರೂಪಾಯಿ ಕೊಟ್ಟಿದ್ದಾರೆ. ಎಷ್ಟಕ್ಕೆ? ಒಂದು ಕೆಜಿಗೆ. ಅಲ್ಲಿ ಪರವಾಗಿಲ್ಲ, ಹೋದ ವರ್ಷ ಜಾಸ್ತಿ ಇತ್ತು ರೇಟು, ಮೊನ್ನೆ ಕಳೆದ ವರ್ಷ ಸ್ವಲ್ಪ ಕಮ್ಮಿ ಇತ್ತು. ಈ ವರ್ಷ ಇನ್ನ ಓಪನ್ ಆಗಿಲ್ಲ, ಈ 2025 ಇನ್ನ ಓಪನ್ ಆಗಿಲ್ಲ. ಅವರು ಸೀಸನ್ ನಲ್ಲಿ ಅಂದ್ರೆ ಮೆಟೀರಿಯಲ್ ಜಾಸ್ತಿ ಬರುವಂತ ಸಂದರ್ಭದಲ್ಲಿ ಮಾತ್ರ ಓಪನ್ ಮಾಡ್ತಾರೆ, ಆಮೇಲೆ ತದನಂತರ ಅವರು ಕ್ಲೋಸ್ ಮಾಡ್ಬಿಡ್ತಾರೆ. ಅವ್ರಿಗೆ ಮೆಟೀರಿಯಲ್ ಸಾಲದಿದ್ದಾಗ ಕ್ಲೋಸ್ ಮಾಡ್ತಾರೆ. ಹಾಗಾಗಿ ನಾವು ಸಫಲಿಗೆ ಜಾಸ್ತಿ ಹೊಡಿತೀವಿ, ಒಂದ್ ವಾರಕ್ಕೊಂದ್ಸರಿ ರೊಟ್ಟಿ ಚಿಕಮ್ಮಿ 8 ಟನ್ 8 ಟನ್ ಕೊಟ್ಬಿಡ್ತೀವಿ. ಚಿಕ್ಕ ಅಂಜನಪ್ಪರು ಈಗ ತಾವು ಬೇರೆ ಬೇರೆ ಕಂಪನಿಗಳಿಗೆ ಹೋಗಿ ತಮ್ಮ ಉತ್ಪನ್ನಗಳನ್ನ ಅವರಿಗೆ ಕೊಟ್ಟು ಬರ್ತೀರಿ, ಅದು ಬೇರೆ. ಈಗ ರೈತರಾಗೆ ರೈತರೇ ಬಂದು ಮಾರ್ಕೆಟ್ ಅಲ್ಲಿ ನಿಂತು ಕೆಲವು ತಮ್ಮ ಉತ್ಪನ್ನಗಳನ್ನ ತಾವೇ ಮಾರ್ಕೊಳ್ಳೋ ಒಂದು ಪರಿಸ್ಥಿತಿನೂ ಕೆಲವು ರೈತರು ಮಾಡ್ತಾ ಇದ್ದಾರೆ. ಹಾಗೆ ಮಾಡ್ಕೊಂಡಾಗ ಈಗ ತಾವು 15 ರೂಪಾಯಿಗೆ ಈಗ ಪೇರ್ಲೆ ಹಣ್ಣನ್ನು ಮಾರ್ತೀರಿ ಅಂತ ಹೇಳಿದ್ರಿ, 15-20 ರೂಪಾಯಿಗೆ, ಅದು ತಾವು ಅಲ್ಲೇ ನಿಂತು ಮಾರ್ದಾಗ ತಮ್ಗೆ ರೇಟ್ ಜಾಸ್ತಿ ಸಿಗಬಹುದಲ್ಲ. ಆದ್ರೆ ಸ್ವಲ್ಪ ನಿಮ್ಗೆ ಸಮಯ ಅಭಾವ ಆಗುತ್ತೆ, ಮತ್ತೆ ತಮ್ಮ ಒಂದು ಶಾರೀರಿಕ ಪರಿಸ್ಥಿತಿ ಅಲ್ಲಿ ಇರಬೇಕಾಗುತ್ತೆ. ಇದು 22 ಕೆಜಿ 21 ಕೆಜಿಗೆ ಇಲ್ಲಿ ಕೆಆರ್ ಮಾರ್ಕೆಟ್ ಬೆಂಗಳೂರಲ್ಲಿ ಸುಮಾರು ಟೈಮ್ ಮುಂದೆ ಬಂದಾಗ ರೊಟ್ಟಿ ಚಿಕಮ್ಮಿ 1,500-2,000 ಹೋಗ್ತದೆ. ಇದು ನಾವು ಹೆಚ್ಚಿಗೆ ತಂದಿಲ್ಲ, ಫಸ್ಟ್ ಒಂದ್ಸರಿ ತಗೊಂಡ್ಬಂದಿದ್ದೆ ನಾನು. ಆದ್ರೆ ನಮಗ ಅಷ್ಟು ಹಣ್ಣು ಜಾಸ್ತಿ ಬಂದಾಗ 100 ಟ್ರೈಗೂ ಜಾಸ್ತಿ ಬರ್ತದೆ ಒಂದು ಸಮಯಕ್ಕೆ. ಹಂಗಾಗಿ ನಾವು ಅಲ್ಲಿ ಅಷ್ಟು ಮಾರಾಟ ಮಾಡಕ್ಕಾಗಲ್ಲ. ಅಲ್ಲಿ ಏನಿದ್ರು ಒಂದು 20-30 ಒಬ್ಬ ರೈತ ತಗೊಂಡೋಗಿ ಮಾರಾಟ ಮಾಡಬಹುದು, ಅಥವಾ 50 ವರೆಗೂ ಮಾರಾಟ ಮಾಡಬಹುದು. ಇನ್ನೊಂದ್ಸರಿ ತರಷ್ಟು ಕಷ್ಟ ಆಗುದು, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡಕ್ಕಾಗಲ್ಲ. ಹಂಗಾಗಿ ನಾವು ಹೆಚ್ಚಿಗೆ ಎಲ್ಲ ಜ್ಯೂಸ್ ಕೊಡ್ಬಿಡ್ತೀವಿ, ಪೂರ್ಣ ಜ್ಯೂಸ್ ಕೊಡ್ತೀವಿ. ಇದು ಪಾರ್ಸಲ್ ಕೊಡ್ತೀವಿ, 1 ಕೆಜಿ 30 ರೂಪಾಯಿ ಹೋಗ್ತದೆ ಅವಾಗ ನಮ್ಗೆ, ಅಂದ್ರೆ 30 ರೂಪಾಯಿವರೆಗೂ ಹೋಗ್ತದೆ. ಈಗಿಲ್ಲ, ಈಗ ಕಮ್ಮಿ ಆಗಿದೆ. ಒಂದ್ ಟ್ರೈಗ 500-600 ರೂಪಾಯಿ. ಆದ್ರೆ ಚಿಕ್ಕ ಅಂಜನಪ್ಪ ಅವರೇ, ತಾವೇ ಮಾರ್ಕೆಟಿಂಗ್ ಹೋಗಿ ತಾವೇ ನಿಂತು ಅಲ್ಲಿ ಮಾರೋದ್ರಿಂದ ಅದರದ್ದು ಉತ್ಪನ್ನ ಕೂಡ 2 ರಷ್ಟಕ್ಕಿಂತ ಜಾಸ್ತಿ ಬರ್ತದೆ. ಯಾಕೆ ನೀವು ಅದನ್ನ ಮಾಡಬಾರ್ದು? ಯಾಕಂದ್ರೆ ನೀವು ಬೆಳೆದ ಉತ್ಪನ್ನ ಗುಣಮಟ್ಟದ ಉತ್ಪನ್ನಕ್ಕೆ ಕಡಿಮೆ ಬೆಲೆ ಸಿಗ್ತದಂದ್ರೆ ಇದು ರೈತರಿಗೆ ನಷ್ಟ ಅಲ್ಲೇನು? ಇಲ್ಲ ಸರ್, ಇದು ನಾವು ಮಾರಾಟ ಮಾಡಬೇಕು ಅಂತ ನಮ್ಗೆ ಆಸಕ್ತಿನೂ ಇದೆ, ಇಂಟ್ರೆಸ್ಟ್ ಇದೆ, ನಾವು ಅಲ್ಲಿ ನಮಗೆ ಲಾಭ ಪಡೆಯಕ್ಕ ಆಸಕ್ತಿನೂ ಇದೆ. ಏನ್ ತೊಂದರೆ ಆಗ್ತಾ ಇದೆ ಅಂದ್ರೆ, ನಾವು ಇರೋರು ಒಬ್ರು ಲೇಬರ್ಸ್ ಇಲ್ಲ, ಯಾರು ಕೆಲಸ ಮಾಡೋ ಜನವೇ ಇಲ್ಲದೆ ಇರೋ ಕಾರಣ ನಾವು ಬಂದು ಸಿಬಿಎನ್ ಆರ್ಸಿ ಗಾಡಿಯಲ್ಲಿ ಬಂದು ಇಲ್ಲಿ ಕಾಲ ಬೆಂಗಳೂರಲ್ಲಿ ಬಂದು ಮಾರುಕಟ್ಟೆ ಮಾಡಿ ಹೋಗೋಷ್ಟೊತ್ತಿಗ 2 ದಿವಸ ನಮಗೆ ತೊಂದರೆ ಆಗಿಬಿಡ್ತದೆ, ಮತ್ತೆ ಕೀಳ್ತಾ ಇರಬೇಕು, ಆಮೇಲೆ ಲೇಬರ್ಸ್ ಇಲ್ಲ, ಇಲ್ಲೂ ನೋಡ್ಕೋಬೇಕಾಗತ್ತೆ, ಎರಡು ಕಡೆ ನೋಡಕ್ಕಾಗಲ್ಲ. ನೀವು ಅಲ್ಲಿ ಬಿಟ್ಟು ಬಂದ್ರೆ ಇಲ್ಲಿ ಬಂದ್ರೆ ಅಲ್ಲಿ ನೋಡ್ಕೊಳ್ಳೋ ಟೈಮಿಂಗ್ಸ್ ಮಧ್ಯಾಹ್ನ ಬರಂಗಿಲ್ಲ, ಬಂದ್ರೇನೆ ಬೆಳಗ್ಗೆನೆ ಬರಬೇಕು. ಬೆಳಗ್ಗೆ ಅಂದ್ರೆ ಬೆಳಗ್ಗೆ ಸುಮಾರು 7 ಗಂಟೆಯಿಂದ 10-11 ಗಂಟೆಗೆ ಮಾರ್ಕೆಟ್ ಮುಗಿದುತ್ತದೆ ಪೆರ್ಲೆದು. ಹಾಗಾಗಿ ನಾವು ಬರೋದು 10 ಗಂಟೆ 11 ಗಂಟೆ ಆಯ್ತು ಅಂದ್ರೆ ನಮಗೆ ಅಲ್ಲಿ ಲಾಸ್ ಆಗ್ತದೆ. ಈಗ ಪೆರ್ಲೆ ಬಗ್ಗೆ ದಾಳಿಂಬೆ ಬಗ್ಗೆ ಹೇಳಿದ್ರಿ, ಉಳಿದ ಬೆಳೆಗಳು ಯಾವ್ಯಾವ್ದನ್ನ ತಾವು ಮಾರುಕಟ್ಟೆಗೆ ತಂದು? ಹಲಸು ಇದೆ ನಮ್ದು, ಹಲಸಿನ ಬೆಳೆನ ಬೆಳಿತೀರಿ? ಎಷ್ಟು ಹಲಸಿನ ಮರ ನಮ್ದು? ಒಟ್ಟು 120-130 ಇದೆ. ಯಾವ ತರ ಗಿಡ ಹಾಕಿದ್ರಿ, ಯಾವ ಜಾತಿ? ನಾವು ಒಟ್ಟು ಒಂದು 5-6 ಜೊತೆ ಹಾಕಿದೀವಿ. ಇದು ತುಪ್ಪೇರೆ ರೆಡ್ ಅಂತ ಹಾಕಿದೀವಿ, ಪಾಲಾರ್ 1, ಪಾಲಾರ್ ಕೆಂಪದು ಇದೆ, ಫುಲ್ ರೆಡ್ ತೊಳೆ ಅದಿದೆ. ಆಮೇಲೆ ಜಿಕೆನಲ್ಲಿ ನಾವೆಲ್ಲ ತಗೊಂಡಿದ್ವಿ, ಎಲ್ಲೋ ನಾವು ಲೋಕಲ್ ಅಲ್ಲಿ ಒಂದು ಸಸಿನೂ ತಂದು ಹಾಕಿಲ್ಲ. ಆಮೇಲೆ ಮುಂದೆ ಹೈಬ್ರಿಡ್ ಇಲ್ಲ, ಹೈಬ್ರಿಡ್ ಈಗ ಸ್ಟಾರ್ಟ್ ಆಗ್ತಾ ಇದೆ ಕೆಲವು. ತುಂಬಾ ಸಂತೋಷ, ಹಲಸಿನ ಬೆಳೆ ಬೆಳಿತಾ ಇದ್ದೀರಿ, ಮಾತಾಡಿ ಹಲಸಿನ ಬೆಳೆ ಬಗ್ಗೆ ಸ್ವಲ್ಪ. ಹೆಚ್ಚು ಕಮ್ಮಿ ಈಗ ಒಂದು 20 ಗಿಡ ಸ್ಟಾರ್ಟ್ ಆಗಿದೆ. ಈ ವರ್ಷನೇ ಸ್ಟಾರ್ಟ್ ಆಗಿದೆ ಸರ್, ಅದು ಈ ವರ್ಷ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲ ಫಸಲು ಸ್ಟಾರ್ಟ್ ಎಷ್ಟು ವರ್ಷದ ಹಿಂದೆ ಹಾಕಿರೋದು? 3 ವರ್ಷ ಆಯ್ತು ಹಾಕಿ. ಅಂತರ್ ಬೇಸಾಯ ಮಾಡಿ ಹಾಕಿದೀವಿ, ಅಂದ್ರೆ ಸೀಬೆ ನಲ್ಲಿ ಮಧ್ಯ ಹಾಕಿದೀವಿ. ಸೀಬೆ ಹೋಗೋಷ್ಟೊತ್ತಿಗ ಇದು ಬರ್ಲಿ ಅಂತ, ಸೀಬೆ ಆಯಸ್ಸು ಮುಗಿಯೋಷ್ಟೊತ್ತಿಗ ಇದು ಸ್ಟಾರ್ಟ್ ಆಗ್ಲಿ ಅಂತ ನಾವು ಅಂತರ್ ಬೆಳೆ ಮಾಡಿದೀವಿ. ಅಂದ್ರೆ ಒಂದ್ ಬೆಳೆ ಮುಗಿದ ತಕ್ಷಣ ಇನ್ನೊಂದ್ ಬೆಳೆ ಬೇಕು, ಇನ್ನೊಂದ್ ಬೆಳೆ ಬೇಕು, ನಿರಂತರ ಆಗಿರ್ಬೇಕು. ಆಗಲ್ಲ, ಇದು ಕೂಡ ಸಿಗ್ಬೇಕು. ಆಗಲ್ಲ, ಮರದ ಬೆಳೆ ಮಾಡೋಣ. ಭವಿಷ್ಯದೊಳಗಡೆ ಯಾವಾಗೂ ಬೆಳೆ ಉತ್ತು ಇಟ್ಟು ರೈತನಿಂದ ನಮ್ದು ಅವತ್ತಿಂದ ಇದೆ. ನಾವು ರೊಟ್ಟಿ ಚಿಕಮ್ಮಿ 95 ಇಸ್ವಿನಲ್ಲಿ ನಾನು SLC ಬಿಟ್ಟಿದ್ದು, ಅವಾಗಿಂದ ಭೂಮಿನ ಉತ್ತು ನಾವು ಇದ್ ಮಾಡ್ತಾ ಇದ್ದೀವಿ. ಕೆಲವು ವರ್ಷ ಲಾಭ ಬರ್ತದೆ, ಕೆಲವು ವರ್ಷ ಲಾಸ್ ಆಗ್ಬಿಡ್ತೀವಿ, ಒಂದು ಲಾಭ ಕಮ್ಮಿ ಕಾಣ್ತೀವಿ. ಅದರಿಂದ ಈ ಮೆಥಡ್ ಮಾಡಿದೀವಿ, ಸೀಬೆ ಆದ್ಮೇಲೆ ಹಲಸು ಬರಂಗ್ ಮಾಡಿದೀವಿ. ಈಗ ಹಲಸು ಬೆಳೆ ಹಾಕಿದ್ರಲ್ಲ, ಅದು ಇತ್ತೀಚೆಗೆ ಅಷ್ಟೇ ಹಾಕಿ, ಇತ್ತೀಚೆಗೆ ಹಾಕಿಸಿ ಇನ್ನು ಈ ವರ್ಷದಿಂದ ಸ್ಟಾರ್ಟ್ ಆಗ್ತದೆ. ಇನ್ನು ಅನುಭವ ತಮ್ದು? ನಮ್ದು ಹಳೇದಿದೆ, ಹಳೇದೊಂದು 4 ಮರ ಇದೆ, ಅದರಲ್ಲಿ ಪರವಾಗಿಲ್ಲ. ನಮಗೊಂದು ಮರಕ್ಕೆ 3,000-5,000 ಆಗ್ತದೆ ಒಂದ್ ಮರ, ಅಂದ್ರೆ ಒಟ್ಟಾಗಿ ಕೊಟ್ಬಿಡ್ತಾ ಇದೀವಿ. ಎಷ್ಟು ಕಾಯಿಗಳು ಬರ್ತಾವೆ ಅಂದ್ರೆ ಅದು 1 ವರ್ಷಕ್ಕೆ 100 ಮೇಲ್ಪಟ್ಟೆ ಬರ್ತದೆ, ಅಂದ್ರೆ ಒಳ್ಳೆ ಕ್ವಾಲಿಟಿ ಮರಗಳನ್ನೇ. ಸ್ವಲ್ಪ ಕಾಲ ಕ್ವಾಲಿಟಿ ಕಮ್ಮಿ ಇದೆ, ಅಂದ್ರೆ ಫಿಟ್ ಕಮ್ಮಿ ಇದೆ. ಇನ್ ಮಿಕ್ಕಂತದ್ದು ಒಂದು ಬಹಳ ರುಚಿಕರವಾಗಿದೆ, ಅದು ಒಳ್ಳೆ ಬೇಡಿಕೆ ಇದೆ. ನಾವೇ ಅದನ್ನು ನಾವೇ ಮಾರ್ಕೆಟ್ ಪ್ರಮಾಣದಲ್ಲಿ ಬರ್ತದೆ ಒಂದು ಮರಕ್ಕೆ ಎಷ್ಟು ಕಾಯಿಗಳು ಬರ್ತವೆ ಸರ್? ಒಂದು 150 ಮೇಲ್ಪಟ್ಟು, 100 ಮೇಲ್ಪಟ್ಟು 180 ಬರ್ತದೆ. ಈಗ 3 ವರ್ಷ 4 ವರ್ಷ ಅಂದ್ರಲ್ಲ ಗಿಡಕ್ಕೆ, ಎಷ್ಟು ಈ ವರ್ಷ ಬರ್ತಾ ಇದೆ? ಒಂದ್ರಲ್ಲಿ ರೊಟ್ಟು ಕಮ್ಮಿ 20-25 ಹೊಸ ಹೊಸ ಸ್ಟಾರ್ಟ್ ಆಗಿದೆ. ಅದೇ ಸಣ್ಣ ಗಿಡ ಅದು. ಎಷ್ಟು ಎತ್ತರ ಹೋಗಿದೆ? ಎತ್ತರ ಒಂದು 15 ವರೆಗೂ ಹೋಗಿದೆ, 12-10 ಮೇಲೆ ಗಿಡ ಆದ್ರೂ ಅಷ್ಟೇ ಅದು. ಯಾಕಂದ್ರೆ ಅದು ಅಷ್ಟು ಹೋಗ್ತಿರ್ಲಿಲ್ಲ, ನಮ್ದು ಸೀಬೆ ಇರೋದ್ರಿಂದ, ಅಂತರ್ ಬೇಸಾಯ ಆಗಿರೋದ್ರಿಂದ ಅದು ಆ ಕಡೆ ಈ ಕಡೆ ನೆರಳು ಕೊಡೋದ್ರಿಂದ ಸ್ವಲ್ಪ ಮೇಲೆ ಹೋಗಿದೆ. ನಾವು ಮೇಲೋದ್ರಿಂದ ಒಂದು ಅದಕ್ಕೆ ಬಗ್ಲಿಕ್ಕೆ ಜಾಗನೇ ಇಲ್ಲಲ್ಲ. ಅಲ್ಲ ಅದು ಗಿಡ ಆ ಕಡೆ ಸೀಬೆ ಗಿಡನ ಬಂಗೆಗಳು ಹಿಡ್ಕೊಂಡು ಸೀಬೆ ಗಿಡನ ಬಗ್ಗಿಸ್ಕೊಂಡು ಅದು ಮೇಲ್ಗಡೆ ಹೋಗ್ಬಿಡ್ತದ. ಅದು ನಾವು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಇದ್ ಮಾಡಿದ್ವಿ, ಕಟ್ ಮಾಡಿದೀವಿ. ಯಾಕಂದ್ರೆ ನಮ್ಗೆ ಈಗ ಆಲ್ರೆಡಿ ಸೀಬೆನಲ್ಲಿ ಕಾಸು ಬರ್ತಾ ಇದೆ, ಈಗ ಹಲಸಿನ ನಾವು ನೋಡ್ತಾ ಇಲ್ಲ, ಈ ಸೀಬೆನಲ್ಲೇ ಹಣ ತೆಗೆಯಕ್ಕೆ ಪ್ರಯತ್ನ ಪಡ್ತಾ ಇದೆ. ಅಂದ್ರೆ ಮುಂಬರುವ ದಿನಗಳಲ್ಲಿ ಹಲಸಿನ ಬೆಳೆ ವಿಸ್ತರಣೆ ಮಾಡ್ತೀರಿ? ಇನ್ನೊಂದು 3-4 ವರ್ಷದಷ್ಟೀಗ ಈ ಸೀಬೆ ಕಮ್ಮಿ ಆಗದ ಅದು ರನ್ ಆಗ್ತದೆ. ಮತ್ತೆ ಬೆಳೆ ಬೆಳಿತೀರಿ? ಬಟರ್ ಫ್ರೂಟ್ ಹಾಕಿದೀವಿ. ಅದರದ್ದು ಮಾರ್ಕೆಟ್ ಹೆಂಗ್? ಮಾರ್ಕೆಟ್ ಅದು ನಾವು ಅಲ್ಲೇ ಕೊಡ್ತೀವಿ, ಜ್ಯೂಸಿ ಕೊಡ್ತೀವಿ. ಬೆಣ್ಣೆಹಣ್ಣು? ಬೆಣ್ಣೆಹಣ್ಣು ಅದು ಚೆನ್ನಾಗಿದೆ. ಎಷ್ಟು ಪ್ರಮಾಣದಲ್ಲಿ ಬೆಳಿತೀರಿ? ವಿಸ್ತೀರ್ಣ ಒಟ್ಟೊಂದು ಎಲ್ಲ ಅದು ಅಂತರ್ ಬೇಸಾಯನೇ, ಅದನ್ನು ಸೀಬೆನಲ್ಲಿ ಅಂತರ್ ಬೇಸಾಯನೇ. ಅದು ಬಿಡ್ತಾ ಇದೆ ಪರವಾಗಿಲ್ಲ, ವರ್ಷ ಒಂದು ಈಗ ಒಂದು ಅದು ಎಲ್ಲ ಸಣ್ಣ ಸಣ್ಣ ಗಿಡನೇ, ಒಂದು 20-30 ಸಾವಿರದವರೆಗೂ ಆಗ್ತಾ ಇದೆ. ಅದರಲ್ಲಿ ಒಂದ್ ಗಿಡದಲ್ಲಿ ಬಿಸಿ ಜಾಸ್ತಿ ಆಗಿ ಸ್ವಲ್ಪ ಫಸಲು ಕಮ್ಮಿ ಉದುರ್ತಾ ಇದೆ, ಹಂಗಾಗಿ ಬಾಳೆ ಮನೆಗೆ ಹಾಕೊಂಡಿದೀವಿ. ಬಾಳೆ ಅದು ಒಳಗಡೆ ಯಾವ ಬೆಳೆ ಬೆಳೀತೇ? ಬಾಳೆ ಒಂದು 3 ಜಾತಿ ಹಾಕಿದೀವಿ, ಸಾಂಬಾರ್ ಬೆಳೆ ಹಾಕಿದೀವಿ, ಅದನ್ನ ಮಾರಾಟ ಮಾಡ್ತೀವಿ. ಒಂದ್ಗೊನೆ ಅದು 300-500 ರೂಪಾಯಿವರೆಗೂ ಹೋಗ್ತದೆ. ಅದು ವೇಸ್ಟ್ ಭೂಮಿ ಅಂದ್ರೆ ಹಳ್ಳದ ಭೂಮಿಗೆ ಹಾಕಿದೀವಿ, ಅದು ಪರವಾಗಿಲ್ಲ. ಅದು ಬಂದಾಗ ಸಮತಟ್ಟಾದ ಭೂಮಿನೇ ಅಥವಾ ಸಮುದ್ರ ತಗ್ಗೆ ಪರವಾಗಿಲ್ಲ, ಸಮತಟ್ಟಾದ ಭೂಮಿನೇ. ಒಂದ್ ಹಳ್ಳ ಹೋಗಿದೆ ನಮ್ದ್ರಲ್ಲಿ, ಅಂದ್ರೆ ದೊಡ್ಡ ಹಳ್ಳ, ಕೆರೆಗೆ ಹೋಗುವಂತ ನೀರಿನ ಹಳ್ಳ ನಮ್ದ್ರಲ್ಲೇ ಇದೆ. ಆ ವೇಸ್ಟ್ ಜಾಗನ ಬಿಡದಂಗ ಬಳೆ ಇದ್ ಮಾಡಿ ಬಳೆ ಹಾಕೊಂಡಿರಿ. ಬಳೆ ಹಾಕೊಂಡಿದೀವಿ. ಮಹಾಗಣಿ ಮಾಡಿದೀವಿ, ಒಂದ್ 200 ಮೇಲ್ಪಟ್ಟು ಮಹಾಗಣಿ ಸುತ್ತು ಬಾರ್ಡ್ರಲ್ಲಿ, ಸುತ್ತು ಬಾರ್ಡ್ರಲ್ಲಿ ಸುತ್ತು ಒಂದ್ 8-10 ಬಿಟ್ಟು ಒಳಗಡೆ ಹಾಕಿದೀವಿ. ನೇರಳೆ ಮಾಡಿದೀವಿ, ನೇರಳೆ ಅದು ಒಂದು 30 27-28 ಮಾಡಿದೀವಿ. ಅವನು ಅದನ್ನು ಸೀಬೆ ಗಿಡದಲ್ಲಿ ಅದು ಬಿಡಿಸೋದ್ ಬಹಳ ಕಷ್ಟ ಇರೋದ್ರಿಂದ ನಾವೇ ಬಿಡಿಸಿ ಕೊಡ್ತೀವಿ. ಒಂದು ಅದು ಪರವಾಗಿಲ್ಲ, ಒಂದು ಸೀಸನ್ ಒಂದೇ ಸರಿ ಬಂದ್ಬಿಡ್ತದೆ, ಅದು ಪ್ರಾಬ್ಲಮ್ ಅದು. ಅದು ಮತ್ತೆ ಈಗ ಮಾರುಕಟ್ಟೆ ಮಾಡೋದ್ರ ಬಗ್ಗೆ ನಮ್ಗೆ ಸಾಕಷ್ಟು ಅನುಭವ ಇದೆ. ಮಾರುಕಟ್ಟೆ ಇರೋದ್ರಾಗ ಮಾರುಕಟ್ಟೆ ಮಾಡಿದ್ರೆ ಪರವಾಗಿಲ್ಲ. ಅಂದ್ರೆ ಈಗ ತಾವೇ ತಮ್ಮ ಹೊಲದಲ್ಲಿ ತಾವು ಬೆಳೆದ ವಸ್ತುಗಳನ್ನು ಮಾರಿದ್ರೆ ಅಷ್ಟು ಬೆಲೆ ಸಿಗಲ್ಲ, ಏನಂತೀರಿ ಇದಕ್ಕೆ? ಬೆಲೆ ಸಿಗಲ್ಲ ಅಂದ್ರೆ ರೈತನ ಇರೋ ಪರಿಸ್ಥಿತಿನೇ ಎಷ್ಟು ಆದ್ರೂ ಕಷ್ಟಪಟ್ಟು ಮಾರಾಟ ಮಾಡಬೇಕು. ಬುದ್ಧಿವಂತ ರೈತ ಕ್ವಾಲಿಟಿ ಬೆಳೆದು ಮಾಲ್ಗಳು ಬಂದಿರೋದ್ರಿಂದ ಪರವಾಗಿಲ್ಲ, ಏನ್ ತೊಂದ್ರೆ ಇಲ್ಲ, ಮಾರಾಟ ಮಾಡ್ತಾರೆ. ಈ ಸಣ್ಣ ಸಣ್ಣ ಮಾರ್ಕೆಟ್ ಅಲ್ಲಿ ಕಷ್ಟನೇ ಹಣ ರೈತರ ಉತ್ಪಾದನೆ, ಆದ್ರೂ ಏನು ಮಾಡಕ್ಕಾಗಲ್ಲ, ಮಾರಾಟ ಮಾಡಲೇಬೇಕಲ್ಲ. ನಾವು ರೈತ ಯಾವುದೇ ಕಾರಣಕ್ಕೂ ಬಿಸಾಕಕ್ಕಂತೂ ಆಗಲ್ಲ, ಮಾರಾಟ ಮಾಡಲೇಬೇಕು. ಅದು ಅದ್ರ ತಕ್ಕನದ್ದು ಮಾರ್ಕೆಟ್ ಹುಡುಕಿ ಮಾರಾಟ ಮಾಡ್ತಾ ಇದೀವಿ ನಾವು. ಅಂದ್ರೆ ಒಂದಂದ್ರೆ ಚಿಕ್ಕ ಅಂಜನಪ್ಪ ಅವರೇ, ಈ ತಮ್ದು ಬೆಂಗಳೂರು ಸ್ವಲ್ಪ ಹತ್ತಿರದಲ್ಲಿ ಇದೆಯಲ್ಲ, ಹಾಗಾಗಿ ತಾವು ಬೆಳೆದಂತ ಬೆಳೆಗಳಿಗೆ ಬೇಡಿಕೆ ಇದೆ ಇಲ್ಲ ಅಂತ ಹೇಳಕ್ ಬೇಡಿಕೆ ಇದೆ ಸರ್, ಹೌದಲ್ಲ? ಅದಕ್ಕಾಗಿ ತಮ್ಗೆ ಸ್ವಲ್ಪ ಖುಷಿನೂ ಇದೆ. ಇವತ್ತು ಈ ಒಂದು ಸಮಗ್ರ ಬೇಸಾಯ ಅಳವಡಿಸಿಕೊಂಡಿದ್ದಕ್ಕೆ 10 ವರ್ಷದ ಹಿಂದಿನಕ್ಕಿಂತ ಇವತ್ತಿನ ತಮ್ಮ ಪರಿಸ್ಥಿತಿ ಸುಧಾರಿಸಿದೆ ಅಂತ. ದಿನ ದಿನಾನು ಸಿಟಿ ಒಳಗಡೆಗೆ ಮಾರ್ಕೆಟ್ ಮಾಲು ಜಾಸ್ತಿ ಸೇಲ್ ಆಗೋದು ಎಲ್ಲ ನಾವು ನಮ್ಮ ಕಣ್ಣಿಂದ ನೋಡಿದಾಗ ಮಾರ್ಕೆಟೆ ಚೆನ್ನಾಗಿದೆ. ಈಗ ಅಂದ್ರೆ ಸೇಲ್ಸ್ ಗ್ರಾಹಕನಿಗೆ ಚೆನ್ನಾಗಿದೆ, ಈಗ ರೇಟ್ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ, ರೈತನಿಗೆ ಅಷ್ಟು ಸಿಗ್ತಾ ಇಲ್ಲ, ಅರ್ಧದಷ್ಟು ಕಮ್ಮಿ ಮಧ್ಯ ಹೋಗ್ತಾ ಇದೆ. ಅದೇ ಈಗ ಅರ್ಧದಷ್ಟು ಕಮ್ಮಿ ಹೋಗ್ತಾ ಇದೆ. ಅಂದ್ರೆ ನೀವು ಬೆಳೆದ ಬೆಳಿಗ್ಗೆ ಸಂಪೂರ್ಣ ಲಾಭ ನಿಮ್ಗೆ ಸಿಗ್ತಾ ಇಲ್ಲ, ಯಾರದ್ದೋ ಪಾಲಾಗ್ತಾ ಇದೆ. ಇದು ತುಂಬಾ ಬೇಸರದ ಸಂಗತಿ, ಇದು ಪ್ರತಿಯೊಂದು ರೈತರಿಗೂ ಇದೇ ತರ ಆಗ್ತಾ ಇದೆ. ಇನ್ನು ಕೆಲವು ರೈತರು ಏನ್ ಮಾಡ್ತಾರೆ, ಸದ್ಯನೇ ಈಗ ಏನೋ ಖರ್ಚು ಬಂದ್ಬಿಡ್ತಪ್ಪ, ಆಕಸ್ಮಿಕವಾಗಿ ಯಾವುದೋ ಒಂದು ಹಣ ವೆಚ್ಚ ಮಾಡಬೇಕಾಗತ್ತೆ, ಆ ಸಂದರ್ಭದಲ್ಲಿ ಅವರಿವರಿಗೆ ಅವರು ಸಾಲ ಅಥವಾ ಇನ್ನೇನಾದ್ರು ಕೇಳಕ್ ಹೋಗಲ್ಲ, ಕೊಡೋದು ಇಲ್ಲ ಯಾರು. ಅದಕ್ಕಾಗಿ ಈಗ ತಮ್ದು ಬೆಳೆದು ಬೆಳೆಗಳನ್ನ ಮಾರಿಬಿಡ್ತಾರೆ, ಸಿಕ್ಕಿದ ರೇಟಿಗೆ ಮಾರಿಬಿಡ್ತಾರೆ, ಹಾಗಾಗಿ ಅವರಿಗೆ ತುಂಬಾ ನಷ್ಟ ಆಗ್ತದೆ. ಇದು ಆಗಬಾರದು, ಇದು ಅನೇಕ ರೈತರು ಇದು ಸಮಸ್ಯೆ ಈ ತರ ಅನುಭವಿಸ್ತಾ ಇದ್ದಾರೆ. ಸಾಲ ಮಾಡಿ ಬೆಳೆ ಬೆಳೆಯೋದು ಅಂದ್ರೆ ಕಷ್ಟದ ಕೆಲಸನೇ ಇದು. ಸಾಲ ಮಾಡಿ ಏನೋ ಒಂದು ಆಕಸ್ಮಿಕವಾಗಿ ಖರ್ಚು ಬಂದ್ಬಿಡ್ತದೆ, ಅದು ಹೇಳಕ್ ಆಗಲ್ಲ. ಇದು ಮಾರುಕಟ್ಟೆ ಸುದ್ದಿ ಹೇಳಿದ್ರಲ್ಲ, ಈ ರೈತ ಮಾರಾಟ ಮಾಡಬೇಕು, ನೇರ ಮಾರುಕಟ್ಟೆ ಮಾಡಬೇಕು ಅಂದ್ರೆ ನಾವು ಕೆಲಸ ಮಾಡ್ಲಿಕ್ಕೆ ಇರಲಿಲ್ಲ ಜನ, ನಾವೇ ಕೆಲಸ ಮಾಡಿ ಮಾರುಕಟ್ಟೆ ಮಾಡೋದಕ್ಕ ಆಗ್ತಾ ಇಲ್ಲ. ಒಳ್ಳೆ ಉತ್ಕೃಷ್ಟವಾದ ಬೆಳೆ ಬೆಳೆದು ಮಾರುಕಟ್ಟೆ ರೇಟ್ ಏನಾದ್ರು ಸಿಕ್ಕಿದ್ರೆ ರೈತ ಸ್ವಲ್ಪ ಹೆಚ್ಚು ಕಮ್ಮಿ ಎಲ್ಲಾರ್ಗೂ ಮೇಲೆ, ಯಾವ ಇಂಜಿನಿಯರ್ ಏನು ಮಾಡಕ್ಕಾಗಲ್ಲ ರೈತನ. ಮಾರುಕಟ್ಟೆ ಏನು ಅದು ಪೂರ್ತಿ ಸಂಪೂರ್ಣವಾಗಿ ಹಣ ಸಿಕ್ಕದೇ ಇದ್ರು 80% ರೈತನಿಗೆ ಸಿಕ್ಕಿದ್ರು ಸಾಕಷ್ಟು ಹಣ ಇದಾಗ್ತದೆ. ಇವತ್ತು ರೊಷ್ಟು ಹೆಚ್ಚು ಕಮ್ಮಿ 40-50% ರೈತನಿಗೆ ಸಿಗ್ತಾ ಇರೋದು. ಯಾವುದೇ ಮಾರ್ಕೆಟ್ ಹೋಗ್ಲಿ, ಇವತ್ತು ದಾಳಿಂಬೆ ಮಾರ್ಕೆಟ್ ತಗೊಂಡ್ರು ಅಲ್ಲಿ 200 ರೂಪಾಯಿ ಕೆಜಿ ಇದ್ರೆ ನಮಗೆ ಕೊಡೋದು 90-100-110 ರೂಪಾಯಿ ಅಷ್ಟೇ ಕೊಡೋದು. ಆ ಮದ್ಯ ನಿರ್ವಹಣೆ ಸಾಗಾಣಿಕೆ ಎಲ್ಲ ಒಂದ್ 20 ರೂಪಾಯಿ ಹೋದ್ರು ನಮಗೆ ಕಡಿಮೆ 150 ರೂಪಾಯಿ ಸಿಗ್ಬೇಕು, 200 ರೂಪಾಯಿ ಮಾರಾಟ ಮಾಡ್ತಾ ಇರ್ತಾರೆ, ನಮ್ ಕಣ್ಣಿದ್ರು ನಮ್ಗೆ ಮಾರಾಟ ಮಾಡ್ತಾರೆ. ಹಾಗಾಗಿ ಅರ್ಧಕ್ಕಿಂತ ಕಮ್ಮಿನೇ ರೈತನಿಗೆ ಸಿಗೋದು ಹೊರತು ಯಾವುದೇ ಮಾರ್ಕೆಟ್ ಅಲ್ಲಿ ನೇರವಾಗಿ ರೈತನಿಗೆ ಸಿಗ್ತಾ ಇಲ್ಲ. ಇದು ರೈತನಿಗೆ ಆಗ್ತಾ ಇರೋ ತೊಂದರೆ ಇದು ಒಂದು. ಎರಡನೇದು, ಸರ್ಕಾರನು ಸಾಕಷ್ಟು ಮಾರುಕಟ್ಟೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಈ ಸೆಂಟ್ರಲ್ ನಲ್ಲಿ ರಾಜ್ಯ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ, ಅದು ರೈತನಿಗೆ ಮುಟ್ತಾ ಇಲ್ಲ, ಆಗ್ತಾ ಇಲ್ಲ. ಅದು ಯಾವ ರೀತಿ ಮಾಡಬೇಕು ಅಂತ ನಮಗೊಂದು ಗೊತ್ತಾಗ್ತಾ ಇಲ್ಲ. ಮಾರುಕಟ್ಟೆನಲ್ಲಿ ಬಹಳ ತೊಂದರೆ ಇದೆ, ರೈತನಿಗೆ ಅರ್ಧಕ್ಕೂ ಕಮ್ಮಿನೇ ಸಿಗ್ತಾ ಇರೋದು ಇವತ್ತು. ಅಂದ್ರೆ ತಾವೇ ಮುಂದೆ ನಿಂತು ಮಾಡಕ್ಕೆ ತಮಗೆ ಸಮಯ ಇಲ್ಲ. ಮತ್ತೆ ತಾವು ಒಂದ್ ವೇಳೆ ಮಾರ್ಕೆಟ್ಗೆ ಹೋದ್ರೆ ಮನೆಯಲ್ಲಿ ಯಾರು ಇರೋದಿಲ್ಲ, ಹೊಲ ನೋಡ್ಕೊಳಕ್ ಆಗಲ್ಲ. ಇದು ಕೂಡ ಈಗ ಏನು ಅವಿಭಕ್ತ ಕುಟುಂಬ, ಒಂದೊಂದು ಕುಟುಂಬ ಇಬ್ಬರೇ ಇರೋದು, ಹೀಗಿದ್ದಾಗ ನಿರ್ವಹಣೆ ಕಷ್ಟ ಆಗುತ್ತೆ. ಆದ್ರೂ ನಾವು ಖುಷಿ ಪಡಲೇಬೇಕು ಇದ್ದಿದ್ರಲ್ಲಿ, ಹೌದಲ್ಲ ಚಿಕ್ಕ ಅಂಜನಪ್ಪ ಅವರೇ? ತಾವು ರೈತ ಉತ್ಪಾದಕ ಕೇಂದ್ರ ನಡೆಸ್ತೀರಿ ಅಂತ ಹೇಳಿದ್ರಿ, ಯಾವ್ಯಾವ ತರದ ಕೃಷಿ ಉತ್ಪನ್ನ ಕೇಂದ್ರವನ್ನ ತಾವು ನಡೆಸ್ತಾ ಇದ್ದೀರಿ? ತಾವು ನಡೆಸ್ತಿರುವ ಕೃಷಿ ಉತ್ಪನ್ನ ಕೇಂದ್ರದ ಬಗ್ಗೆ ಮಾಹಿತಿ ಮಾಡಿಕೊಡಿ, ಏನ್ ಮಾಡ್ತಾ ಇದ್ದೀರಿ? ಸರ್, ಭಾರತ ಸರ್ಕಾರದಿಂದ ಅನುದಾನ ಕೊಟ್ಟು ನಮ್ಮ FEO ಅಂದ್ರೆ ರೈತ ಉತ್ಪಾದಕ ದೊಡ್ಡಬಳ್ಳಾಪುರ ರೈತ ಉತ್ಪಾದಕ ಕಂಪನಿ ಅಂತ ಮಾಡಿದೀವಿ, ಅದರಲ್ಲಿ ನಾನು ಒಬ್ಬ ನಿರ್ದೇಶಕ. ಹಾಗಾಗಿ ಹೊಸದಾಗಿ ಮಾಡಿ ಕಷ್ಟದಿಂದಲ್ಲಿ ಈಗ ಏನ್ ಮಾಡಿದೀವಿ ಅಂದ್ರೆ ಗೊಬ್ಬರ ರೈತರಿಗೆ ನೇರವಾಗಿ ಗೊಬ್ಬರ ಮಾರಾಟ ಮಾಡ್ತಾ ಇದೀವಿ ಕಂಪನಿಯಿಂದ ನೇರವಾಗಿ ರೈತರಿಗೆ ಗೊಬ್ಬರ ಮಾರಾಟ ಮಾಡ್ತಾ ಇದೀವಿ. ಚಿಕ್ಕ ಚಿಕ್ಕ ಪಂಪ್ ಸಪ್ಲೈ ಮಾಡ್ತಾ ಇದೀವಿ, ಆಮೇಲೆ ಸಣ್ಣ ಸಣ್ಣ ಟಾರ್ಪಲಿನ್ ಕೊಡ್ತಾ ಇದೀವಿ. ನಮ್ಮ ಹೋಬಳಿ ಮಟ್ಟದಲ್ಲಿ ಸಾಕಷ್ಟು ಟಾರ್ಪಲಿನ್ ಗ ಅದಕ್ಕೆಲ್ಲ ಏನು ಯೋಚನೆ ಇಲ್ದಂಗ ಮಾಡಿದೀವಿ. ಈ ಮುಂಬರುವ ದಿನದಲ್ಲಿ ಔಷಧಿ ಅಂದ್ರೆ ಪೆಸ್ಟಿಸೈಡ್ಸ್ ಕಳೆನಾಶಕ ಕಮ್ಮಿ ಮಾಡಿ ರೈತರಿಗೆ ಸಪ್ಲೈ ಕೊಡೋದೇ ಕಮ್ಮಿ ಮಾಡಿ ಕೀಟನಾಶಕಗಳನ್ನೆಲ್ಲ ಕಮ್ಮಿ ದರದಲ್ಲಿ ಮಾರಾಟ ಮಾಡಬೇಕು ಅಂತ ನಾವು ಲೈಸೆನ್ಸ್ ಎಲ್ಲ ನಮ್ಮ ಆಲ್ರೆಡಿ ಕೃಷಿ ಇಲಾಖೆಯಿಂದ ಕೊಟ್ಟಿದ್ದಾರೆ. ಈಗ ಅದನ್ನೆಲ್ಲ ಪ್ರೊಸೆಸ್ ನಡೀತಾ ಇದೆ, ಅದು ಅದನ್ನೇ ನಡೀತಾ ಸ್ಟಾರ್ಟ್ ಮಾಡ್ತಾ ಇದೀವಿ. ತಮ್ಮ ರೈತ ಉತ್ಪಾದಕ ಕೇಂದ್ರದಲ್ಲಿ ಎಷ್ಟು ಜನ ಸದಸ್ಯರಿದ್ದೀರಿ? ಎಷ್ಟೆಷ್ಟು ತಾವು ಬಂಡವಾಳ ಹಾಕಿದ್ರಿ? ಸರ್ಕಾರದ ವತಿಯಿಂದ ಎಷ್ಟು ಬಂದಿದೆ? 1,100 ರೂಪಾಯಿ ಒಬ್ಬರಿಗೆ ಹಾಕಿದೀವಿ. 800 ಜನ ಆಗಿದೆ, 800 ಜನ ಶೇರ್ ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ನಮಗೆ 500,000 ರೂಪಾಯಿ 500 ಜನಕ್ಕೆ ಮಾತ್ರ ನಾವು ಈಕ್ವಿಟಿ ಗ್ರಾಂಟ್ ಈಗ ಕೊಟ್ಟಿದೀವಿ ಗವರ್ಮೆಂಟ್ ಗೆ. ಒಂದ್ಸರಿ ಏನೋ ಸಣ್ಣದ ಪ್ರಾಬ್ಲಮ್ ಆಯ್ತು, ಮತ್ತೆ ಸರ್ಕಾರ ಚೇಂಜ್ ಆಗೋಯ್ತಲ್ಲ, ಆಮೇಲೆ ಹೊಸ ಸರ್ಕಾರದಲ್ಲಿ ಈಕ್ವಿಟಿ ಗ್ರಾಂಟ್ ಹಾಕಿದೀವಿ, ಕೊಡ್ತೀವಿ ಅಂತ ಮೊನ್ನೆ ನಮ್ಮ ಕೃಷಿ ಇಲಾಖೆಯಿಂದ ಅಪ್ರೂವಲ್ ಆಗಿದೆ, ಬರ್ತಾ ಇದೆ. ಬಂದಾಗ ಈ ಸರಿ ನಾವು ರೈತರಿಗೆ ಯೂರಿಯಾ ಅದು ಇದು ಒಳ್ಳೆ ಸಂದರ್ಭದೊಳಗ ಲಾಗೋಡು ಅಂದ್ರೆ ರಸಗೊಬ್ಬರ ತೊಂದರೆ ಆಗ್ಬಿಡ್ತದೆ. ಆ ರಸಗೊಬ್ಬರಕ್ಕೆ ತೊಂದರೆ ಆದಾಗ ನಾವು ನಮ್ಮ ಕಂಪನಿಗ ನೇರವಾಗಿ ಕೊಡ್ತಾರೆ, ಆ ಕೊಡೋದ್ರಿಂದ ನಾವು ರೈತರಿಗೆ ತಲುಪಿಸ್ತಾ ಇದೀವಿ. ಒಂದೇ ಸರಿ ನೇರ ಇದೆ ಹೆಚ್ಚಿಗೆ ತಂದು ಕೊಡಕ್ ಆಗದೂ ಕಮ್ಮಿ ಕೊಡ್ತಾ ಇದೀವಿ. ಈಗ ಇಂಪ್ರೂವ್ ಆಗ್ತಾ ಇದೆ, ಭಾರತ ಸರ್ಕಾರದವರು ಒಳ್ಳೆ ಮಾರುಕಟ್ಟೆ ಮಾಡಬೇಕು ಅಂತ ನಮಗ ಫೋರ್ಸ್ ಮಾಡ್ತಾ ಇದಾರೆ. ಮಾರುಕಟ್ಟೆ ಅಂದ್ರೆ ಸಪರೇಟ್ ಒಂದು ಮಾಡೋಣ ಅಂತ ನಮ್ಮ RMC ದೊಡ್ಡಬಳ್ಳಾಪುರದಲ್ಲಿ ಮಾರಾಟ ಮಾಡಬೇಕು ಅಂತ ಒಂದು ಅಂಗಡಿನೆಲ್ಲ ಹುಡುಕ್ತಾ ಇದೀವಿ. ಅಲ್ಲಿ ನೇರ ಮಾರುಕಟ್ಟೆ ಮಾಡಬೇಕು ಅಂತ ಒಂದು ಯೋಜನೆ ಇದೆ. ಸುಮಾರು ಅದರಲ್ಲಿ ಯೋಜನೆ ಸಾಕಷ್ಟು ಸರ್ಕಾರದವರು ಮಾಡಿದ್ದಾರೆ, ನಮ್ಮಿಂದ ಕೆಲವು ಮಾಡಕ್ಕಾಗ್ತಾ ಇಲ್ಲ, ಯಾಕಂದ್ರೆ ಹಣದ ಒಂದು ಕಷ್ಟ ಇರೋದ್ರಿಂದ ಮಾಡ್ತಾ ಇದೀವಿ. ರೈತರು ನಾವೇ ಒಂದಷ್ಟು ಡೈರೆಕ್ಟರ್ಗಳು ಒಂದು ಅವರು ಎಷ್ಟು ಅನುದಾನ ಕೊಟ್ಟರು ತಮ್ಮ ಇನ್ನು ಕೊಟ್ಟಿಲ್ಲ, ಕೊಡ್ತಾ ಇದಾರೆ, 5 ಲಕ್ಷ ಕೊಡ್ತಾ ಇದಾರೆ. ಆಮೇಲೆ 500 ಜನಕ್ಕೆ ಒಂದೊಂದ್ಸರಿ ಈಕ್ವಿಟಿ ಗ್ರಾಂಟ್ ಅಂತ ಕೊಡ್ತಾ ಇದಾರೆ, ಒಂದು ಗ್ರಾಂಟ್ ಅಂದ್ರೆ ಕೇಂದ್ರ ಸರ್ಕಾರದಿಂದ ಬರ್ತದೆ, ನಮ್ಮ ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆದ ಅದನ್ನ ಉಸ್ತುವಾರಿ ನೋಡ್ಕೊಂತಾ ಇದಾರೆ. ಹಾಗಾಗಿ FEO No. 1 ಹೇಳ್ಬೇಕು ಅಂದ್ರೆ, ಆದ್ರೆ ಮಾಡಿದ್ರೆ ಅಷ್ಟೇ ನಾವು ಮಾಡ್ತಾ ಇದೀವಿ, ಪ್ರಯತ್ನ ಪಡ್ತಾ ಇದೀವಿ. ಅದು ನಾವು ವ್ಯವಸಾಯ ಮಾಡ್ಕೊಂಡು ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಆದ್ರೂ ಅದಕ್ಕೆ ಅದು ಸಪರೇಟ್ ಲೇಬರ್ಸ್ ನಿಟ್ಟಿದೀವಿ, ಅದು ಒಬ್ರು ಮಾಡ್ತಾ ಇದಾರೆ, ಅದು ಅಂಗಡಿ ಎಲ್ಲ ಸಪರೇಟ್ ಮಾಡಿದೀವಿ, ನಡೀತಾ ಇದೆ ಪರವಾಗಿಲ್ಲ. ತುಂಬಾ ಸಂತೋಷ ಚಿಕ್ಕ ಅಂಜನಪ್ಪ ಅವರೇ, ಆಕಾಶವಾಣಿ ಬೆಂಗಳೂರಿಗೆ ಬಂದು ಪ್ರಸ್ತುತ ಸಮಗ್ರ ಬೇಸಾಯದಲ್ಲಿ ತಮ್ಮ ಪ್ರಗತಿಪರ ಕೃಷಿಯ ಅನುಭವವನ್ನ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಟ್ರಿ. ಆಕಾಶವಾಣಿಗೆ ಬಂದು ಈ ಒಂದು ಅನುಭವವನ್ನ ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ತುಂಬಾ ಧನ್ಯವಾದಗಳು. ಮುಂಬರುವ ದಿನಗಳಲ್ಲಿ ತಮ್ಮ ಕೃಷಿಯ ಭವಿಷ್ಯ ಇನ್ನೂ ಉಜ್ವಲ ಆಗಲಿ ಅಂತ ನಾವು ಹಾರೈಸ್ತೇವೆ. ಇನ್ನೊಮ್ಮೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಕೆಲವು ರೈತರು ಇರ್ತಾರೆ ಚಿಕ್ಕ ಅಂಜನಪ್ಪ ಅವ್ರ ಜೊತೆ ಮಾತಾಡ್ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಮೊಬೈಲ್ ಸಂಖ್ಯೆ ಹೇಳ್ತೀರಿ? ಹೇಳಿ. 8217620901. ಇನ್ನೊಮ್ಮೆ ಹೇಳಿ. 8217620901. ಇನ್ನೊಮ್ಮೆ ಧನ್ಯವಾದಗಳು. ಧನ್ಯವಾದಗಳು. ಇದುವರೆಗೆ ಪ್ರಗತಿಪರ ರೈತ ಚಿಕ್ಕ ಅಂಜನಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ರಂಗಪ್ಪ ಹಾಗೂ ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡನ್ನ ಕೇಳುವಿರಿ. ಶಿವ ನೋಡ ಸಿದ್ಧಲಿಂಗ ಗೋಪಾಲನ ಅಕ್ಕ ನೋಡಿದೇನೆ, ಶಿವ ನೋಡ ಸಿದ್ಧಲಿಂಗ ಗೋಪಾಲನ ಅಕ್ಕ ನೋಡಿದೇನೆ, ಶಿವ ನೋಡ ಸಿದ್ಧಲಿಂಗ ಗೋಪಾಲನ ಅಕ್ಕ ನೋಡಿದೇನೆ, ಶಿವ ನೋಡ ಚಂದ್ರಾಸು ಎನ್ನೋಡಿ ಕಿರಿಗೆಜ್ಜೆ ಕಿವಿಯ ನಾಗರ ಮೊತ್ತು ಎನ್ನೋಡೆ ಮೇಲೆ ಕಿರು ಗೆಜ್ಜೆ ತಂದನಿತಾನ ಚಿನ್ನೋಡಿ ಮೇಲೆ ಕಿರು ಗೆಜ್ಜೆ ತಂದನಿತಾನ ಮೊದಲೇ ನನದೇವ ಮೊದಲಾರೇ ವೀರನ ಮೊದಲಾರಿಯಿಂದ ಚೆಮನಿಯೋನ ಚಂದನಿತಾನ ಮೊದಲಾರಿಯಿಂದ ಚೆಮನಿಯಳು ಬೈರುವ ನಿನ್ನ ಮೊದಲೇ ಸಲ್ಲಾಗ ನೇನು ದೇವು ತಂದನಿತಾನ ಚಿನ್ನೋಡಿ ಕಿರಿಗೆಜ್ಜೆ ಕಿರಿಗೆಲ್ ನಾಗರ ಮತ್ತು ಚಿನ್ನೋಡೆ ಮೇಲೆ ಕಿರು ಗೆಜ್ಜೆ ತಂದನಿತಾನ ಸಿದ್ಧಾರ ಮಕ್ಕಳ ವಿದ್ಯಾವ ನೋಡಿರೋ ಸಿದ್ಧ ಬೈರು ನ ಜೆಸೆ ಇಂದ ತಂದನಿತಾನ ಸಿದ್ಧ ಬೈರು ನ ಜೆಸೆ ಇಂದ ತಂದನಿತಾನ ಸಿದ್ಧ ಬೈರುವನ ಜಗಿಯಿಂದ ಮಕ್ಕಳ ಕೈಲಿ ಗೆಜ್ಜೆಯ ಕಟ್ಟಿ ಕುಣಿ ಶಾನೆ ತಂದನಿತಾನ ಗೆಜ್ಜೆಯ ಕಟ್ಟಿ ಕುಣಿ ಶಾನೆ ತಂದನಿತಾನ ಮುಡಲಿಂದ ಬರುವ ಮುತ್ತಿನ ಸಾಚಿನ ಮಳಿಯೇ ಎದ್ದುದು ಮೇಲಾವನ ಭಯರುವ ತಂದನಿತಾನ ಎದ್ದದ ಮೇಲಾವನ ಬೈರು ಬೆಟ್ಟದ ಮೇಲೆ ಜಗ್ಗಿಸಿ ಉಯ್ಯ ಮಾಡಿ ರಾಯ ತಂದನಿತಾನ ಜಗ್ಗಿಸಿ ಉಯ್ಯ ಮಾಡಿ ರಾಯ ತಂದನಿತಾನ